ಆ ಮೂಲಕವಾಗಿ ನಮ್ಮ ಜೀವನದ ಸಾಧ್ಯ. ಸಂದೇಹ ಬರ್ತದೆ, ಪ್ರಶ್ನೆ ಉತ್ಪತ್ತಿ ಆಗ್ತದೆ, ಎರಡು ಮಾರ್ಗಗಳಲ್ಲಿ ಯಾವುದು ಶ್ರೇಷ್ಠ? ಎರಡು ಮಾರ್ಗದ ಅಧಿಕಾರಿಗಳೇ ಬೇರೆ ಬೇರೆ. ಒಂದು ವೇಳೆ ಅಲ್ಲಿಗೂ ನಿನ್ನ ಪ್ರಶ್ನೆಯನ್ನು ಹೀಗೆ ಮುಂದುವರಿಸಿದ್ದಾದ್ರೆ ಶಾಸ್ತ್ರ ಒಂದು ಉತ್ತರವನ್ನು ಕೊಡ್ತದೆ. ಏನು ಕೊಡ್ತದೆ? ನ್ಯಾಸ ಇವ, ನ್ಯಾಸ ಅಂದ್ರೆ ಸನ್ಯಾಸ ಇವ ಅತ್ಯವೇಚಯತ. ಎರಡು ಮಾರ್ಗಗಳಲ್ಲಿ ನಿವೃತ್ತಿ ಮಾರ್ಗವೇ ಅತ್ಯಂತ ಹೆಚ್ಚಿನ ಮಹತ್ವದಿಂದ ಕಾಣಲಾಗಿದೆ. ಅತ್ಯವೇಚಯತ ಇತಿ ತೈತ್ತರೀಯಕ್ಕೆ, ತೈತ್ತರೀಯದಲ್ಲಿ ಈ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಏನದು ತೈತ್ತರೀಯ ಸ್ಪಷ್ಟಪಡಿಸಿದ್ದು ಎಂದು ಕೊಟ್ಟಿದ್ದಾರೆ. ದ್ವೌ ಇಮೌ ಅಥ ಪಂಥಾನಃ, ಅಥ ಪಂಥಾನೌ ಯತ್ರ ವೇದಾಃ ಪ್ರತಿಷ್ಠಿತಾಃ. ವೇದಗಳು ಈ ಎರಡು ಮಾರ್ಗಗಳನ್ನ ಪ್ರಸಿದ್ಧಿಪಡಿಸುವ ಪ್ರಸಿದ್ಧಿಪಡಿಸುವುದಾಗಿದೆ. ವೇದವು ಇವು ಎರಡು ಮಾರ್ಗಗಳನ್ನು ಪ್ರಸಿದ್ಧಿಪಡಿಸುವುದಾಗಿದೆ. ಯಾವ ಎರಡು ಮಾರ್ಗಗಳು? ಪ್ರವೃತ್ತಿ ಲಕ್ಷಣ, ಧರ್ಮ ನಿವೃತ್ತಶ್ಚ ವಿಭಾವಿತ. ಒಂದು ಪ್ರವೃತ್ತಿ ಲಕ್ಷಣದಿಂದ ಕೂಡಿದಂಥದ್ದು, ಅದನ್ನ ಧರ್ಮ ಅಧರ್ಮ ಪಾಪ ಪುಣ್ಯ ಮಾಡಬೇಕು ಮಾಡಬಾರ್ದು ಕರ್ಮ ಅಕರ್ಮ ವಿಕರ್ಮ, ಇವೇ ಭೇದಗಳು, ಇವೇ ವಿಂಗಡಗಳು. ಈ ಪ್ರಕಾರವಾಗಿ ವಿಂಗಡಿಸಿ ನಮಗೆ ಮಾರ್ಗದರ್ಶನ ಮಾಡುತ್ತದೆ, ಅದು ಪ್ರವೃತ್ತ ಮಾರ್ಗ. ಇನ್ನೊಂದಿದೆಪ್ಪ, ಅದು ಯಾವುದದು? ನಿವೃತ್ತಶ್ಚ ವಿಭಾವಿತ. ಅದು ವಿಭಾವಿತ ಮಾಡ್ಕೊಂಬುದು ಒಳ್ಳೇದು ಅನಿಸ್ತದೆ ನನಗೆ. ಕಾರಣ ಏನಂತಂದ್ರೆ, ಭಾಷ ಬೇರೆ ಭಾವನ ಬೇರೆ, ಎರಡು ಬೇರೆ ಬೇರೆ ಕೆಟ್ಟಾಗಿರಿ ವಿಷಯ ಸೇರಿದ ಶಬ್ದ. ಭಾಷಾ ಇಲ್ಲಿ ಉಪದೇಶಿಸಲ್ಪಟ್ಟಂತಹದ್ದು ಅಂತ ಅರ್ಥ ಮಾಡಬಹುದು. ಭಾವಿಸುವುದು ಅಂತಂದ್ರೆ ಇಲ್ಲಿ ವಿ ಶಬ್ದ ಬಂದಿರೋದ್ರಿಂದ ಜ್ಞಾನವನ್ನು ಹೊಂದೋದು ಅಂತ ಅರ್ಥ. ವಿ ಭಾವಿತ ವಿಶೇಷ, ವಿ ವಿ ವಿಶೇಷ, ವಿಶೇಷೇನ ಭಾವಿತ ವಿಭಾವಿತ, ಅತ್ಯಂತ ವಿಶೇಷವಾಗಿ ಭಾವಿಸಲ್ಪಟ್ಟಿದ್ದರಿಂದಾಗಿ ವಿಭಾವಿತ. ಏನಾಗಿದೆ? ನಿವೃತ್ತಿ ಧರ್ಮದಲ್ಲಿ ವಿಭಾವಿತ ಜ್ಞಾನದ ಸ್ಪಷ್ಟತೆ ಇರುತ್ತದೆ. ನಿವೃತ್ತಿ ಮಾರ್ಗದಲ್ಲಿ ಜ್ಞಾನದ ಸ್ಪಷ್ಟತೆ ಇರುತ್ತದೆ. ಕರ್ಮ ಮಾರ್ಗದಲ್ಲಿ ಅವರೇ ಹೇಳಬೇಕಾರ ಏನಾಗ್ತದೆ? ಅಲ್ಲಿ ಕರ್ಮ ಮಾರ್ಗದಲ್ಲಿ ನೀವು ಮಾಡ್ತಾ ಹೋಗಬೇಕಷ್ಟೆ, ಯಾಕೆ ಏನು ಅಂತ ಪ್ರಶ್ನಿಸುವ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳನ್ನ ಪ್ರಶ್ನಿಸದೆ ಹೋದ್ರೆ ಸ್ಪಷ್ಟತೆ ಇರೋದಿಲ್ಲ, ಜ್ಞಾನವು ನಿಖರವಾಗಿ ಆಗುವುದಿಲ್ಲ. ಹೀಗಾಗಿ ಕರ್ಮ ಮಾರ್ಗದಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಹತ್ತು ಸಲ ಹವಿಸ್ ಹಾಕುವಂತಾದ್ರೆ ಹತ್ತು ಸಲ ಹಾಕಬೇಕು, ಹನ್ನೆರಡು ಯಾಕೆ ಹಾಕಬಾರ್ದು? ಯಾಕೋ ಇವತ್ತು ಕಡಿಮೆ ಇದೆ ಅಂದ್ರೆ ಐದೇ ಹಾಕ್ತೀವಿ, ನಿಮ್ಗೆ ಯಾವ ಫಲವೂ ಇಲ್ಲ. ಯಾಕೆ ಅಂತ ಕೇಳಲಿಕ್ಕೂ ಅಲ್ಲಿ ಅವಕಾಶ ಇಲ್ಲ. ಮಾಡಬೇಕು ಮಾಡಬೇಕು, ಇದು ಪ್ರವೃತ್ತ ಧರ್ಮ. ಏನಂತಂದ್ರೆ ಧರ್ಮ ಅಧರ್ಮ ಪಾಪ ಪುಣ್ಯಾದಿಗಳ ಸಾಧ್ಯತೆಗಳಿವೆ, ಅವುಗಳಿಗಾಗಿ ನಾವು ಅವುಗಳನ್ನ ಉದ್ದೇಶ ಇಟ್ಟುಕೊಂಡೇ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೇವೆ. ಆದ್ದರಿಂದ ವೇದಾಹ ಪ್ರತಿಷ್ಠಿತಾಹ ಧರ್ಮ ಪ್ರವೃತ್ತಿ ಲಕ್ಷಣ ಧರ್ಮ. ಇದೇನಾದರೂ ನಿವೃತ್ತಿ ಲಕ್ಷಣ ವಿಭಾವಿತ ಜ್ಞಾನದ ಸ್ಪಷ್ಟತೆ. ಪರಿಮಿತಿಗೆ ಒಳಪಟ್ಟದ್ದು ಅಂತ ಯಾಕೆ ಹೇಳ್ತೀರಿ? ನೋಡಿ, ಸ್ವಲ್ಪ ತಂಕ ಹೋಗ್ಬೋದು, ನಾವು ಲೋಕಾದಿಗಳನ್ನ ಪ್ರಯತ್ನ ಮಾಡಿಬರ್ಬೋದು. ಇಲ್ಲಿ ಸ್ಕೂಲ್ನಲ್ಲಿ ಟೂರ್ ಅಂತ ಹೇಳ್ತಾರೆ ಸ್ಕೂಲ್ ಮಕ್ಕಳಿಗೆ. ಎಂತ ಟೂರ್ ಅಂತಾರದಕ್ಕೆ? ಎಜುಕೇಶನಲ್ ಟೂರ್. ಆ ಎಜುಕೇಶನಲ್ ಟೂರ್ ನೊಳಗೆ ನಮ್ಮ ಹತ್ರ ಲೆಟರ್ ತಗೊಂಡ್ಬರ್ತ ನಾವು ಮೊದಲನೇ ಪ್ರಶ್ನೆ ಏನು, ಇದು ಒನ್ ಡೇ ಟೂರ ಅಥವಾ ಒನ್ ನೈಟ್ ಹಾಲ್ಟ್ ಟೂ ನೈಟ್ ಹಾಲ್ಟ್ ಅಂತ ಕೇಳ್ತೀವಿ. ಆವಾಗ ಹೇಳ್ತಾರೆ ಒನ್ ಡೇ ಟೂರ್ ಅಂದ್ರೆ ಒನ್ ಡೇ ಟೂರ್, ಟೂ ನೈಟ್ ಹಾಲ್ಟ್ ಟೂ ನೈಟ್ ಹಾಲ್ಟ್, ತ್ರೀ ನೈಟ್ ಹಾಲ್ಟ್ ಅಂತ. ಅಲ್ಲಿ ತಕ್ಕಂತೆ ನಾನು ಅವರಿಗೆ ಅಲ್ಲಿ ಇಲ್ಲಿ ಫೋನ್ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಈ ಒನ್ ಡೇ ಟೂರ್ ಆದರೂ ಟೂ ಡೇ ಅರ್ಥ ಆಗಿದ್ರು, ಟೂ ನೈಟ್ಸು ತ್ರೀ ನೈಟ್ಸ್ ಟೂರ್ ಆದರೂ ಟೂ ಡೇ. ಇಲ್ಲ ನಾವು ಹೋಗಿ ಬರ್ತೇವೆ ದಿಲ್ಲಿ ತನಕ ಹೋಗಿ ಬರ್ತೇವೆ, ದಿಲ್ಲಿಗೆ ಹೋಗಿ ಬಂದರೂ ಟೂ ಡೇ, ಸಿಂಗಾಪುರ್ಗೆ ಹೋಗ್ಬೇಕು ಹೋಗ್ಬಾರ್ಪ ಟೂ ಡೇ. ಈಗ ಸಣ್ಣ ಟೂರ್ ದೊಡ್ಡದು ಒಳ್ಳೇದು, ದೊಡ್ಡ ಟೂರ್ ಒಳ್ಳೇದು, ಟೂರ್ ಅಷ್ಟೇ. ಪ್ರವಾಸ ಪ್ರವಾಸ, ಚಿಕ್ಕ ಪ್ರವಾಸ ಇಲ್ಲ ದೊಡ್ಡ ಪ್ರವಾಸ. ಆರ್ಗನೈಸರ್ ಮಾಡಿದವ್ರಿಗೆ ಗೊತ್ತು ಎಷ್ಟು ಕಷ್ಟ ಅಂತ. ಅವರ ಮಕ್ಕಳು ಸ್ವತಂತ್ರ ಆಗಿಬಿಡ್ತಾರೆ. ಅವ್ನು ಎಸ್ ಎಸ್ ಎಲ್ ಸಿ ಇರಲಿ, ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಲಿ, ಎಲ್ಲ ಒಂದೇ ಕೋತಿ ಕ್ಯಾಟಗರಿ ಬಂದ್ಬಿಡ್ತಾರೆ. ಅವ ನೀವೇ ಹೇಳಿ, ಕೋತಿಗಳಲ್ಲಿ ನೀವು ಕೆಂಪು ಮಂಗ ಬೇರೆ, ಮುಷ್ಯಗಳು ಬೇರೆ. ಇವೇನು ಮನುಷ್ಯನಾಗ ಚಿಕಿತ್ಸೆಗೆ ಹೋಗ್ತಾವಲ್ಲ, ಇವು ಮುಷ್ಯಗಳು. ಈಗ ಮುಷ್ಯ ಕೋತಿ ಸ್ವಲ್ಪ ಕೆಟ್ಟ ಕೆಲಸ ಮಾಡ್ಬೋದು, ಅಥವಾ ಕೆಂಪು ಕೋತಿ ಜಾಸ್ತಿ ಕೆಟ್ಟ ಕೆಲಸ ಮಾಡ್ತದೆ. ಎರಡೂ ಕೋತಿಗಳು ತಮ್ಮ ತಮ್ಮ ಕೆಲಸ ಮಾಡ್ತದೆ. ಅದರ ಕಡಿಮೆ ಕೆಟ್ಟ ಕೆಲಸ ಜಾಸ್ತಿ ಕೆಟ್ಟ ಕೆಲಸ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವ ಪರಿಸ್ಥಿತಿಗಿತ್ತು ನೋಡಿದ್ರ, ಏನು ರೂಪಕ್ಕಿತ್ತು ಹೋಯ್ತು ಅನ್ನೋ, ಏನ್ ಮಾಡ್ಲಿಕ್ಕಾಗೋದಿಲ್ಲ. ಅವು ಹಂಗಿವೆ. ನಾವು ಕೋತಿಗಳನ್ನ ಅರ್ಥ ಮಾಡಿಕೊಂಡು, ಕೋತಿ ಈ ಕೋತಿಗಳ ಕುಟುಂಬಗಳನ್ನು ಸಹಿಸಿಕೊಂಡು ನೀವು ನಾವು ಒಂದು ಅಂತ ಜೀವನ ನಡೆಸಿಬಿಟ್ಟೇವೆ. ಒಂದು ಹಣ್ಣು ಕೈಗೆ ಬರುದಿಲ್ಲ, ಒಂದು ತೆಂಗಿನಕಾಯಿ ಕೈಗೆ ಬರುದಿಲ್ಲ, ಒಂದು ಚಿಕ್ಕ ಕೈಗೆ ಬರುದಿಲ್ಲ, ಯಾವ ಕೈ ಮಾವಿನ ಹಣ್ಣು ಕೈಗೆ ಬರುದಿಲ್ಲ. ಒಂದು ಸಾವಿರ ಮಾವಿನ ಹಣ್ಣಕ್ಕೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಹಣ್ಣು ಕೈ ಸಿಗ್ತದೆ. ಮಾರುತಿರಾಯನ ಪ್ರಸಾದ ಅಂತ ಚಿಕ್ಕ ಅಷ್ಟೇ. ನೀವು ಪ್ರತಿಕ್ರಿಯೆ ಮಾಡಿದ್ರೆ ನೋವಾಗೋದು. ನೀನೇನು ಹಣ ಬೆಳೆದಿಲ್ಲ, ನೀನೇನು ಆ ಹಣ್ಣು ಆ ಗಿಡದೊಳಗಿಂದ ಹೊರಗೆ ಬರಲಿಕ್ಕೆ ನೀನೇನೇನು ಪ್ರಯತ್ನ ಮಾಡಿ? ಹೀಗಾಗಿ ಇವೆಲ್ಲ ಏನು ಪ್ರವೃತ್ತಿ ಧರ್ಮಗಳಿವೆ, ಇವು ನಮಗೆ ಫಲವನ್ನ ಕೊಡ್ತಾವೆ. ಧರ್ಮ ಧರ್ಮ ಫಲ, ಪುಣ್ಯ ಪುಣ್ಯಗಳ ಫಲ. ಆದರೆ ನಿವೃತ್ತಿ ಧರ್ಮದಲ್ಲಿ ಈ ಪ್ರಕಾರವಾದ ಯಾವ ಫಲಗಳಿಗೂ ಅವಕಾಶ ಇಲ್ಲ. ಮತ್ತೆ ಅಲ್ಲಿ ಏನಿದೆ, ಅಲ್ಲಿ ಇಷ್ಟೇ, ಜ್ಞಾನವು ಸ್ಪಷ್ಟವಾಗುತ್ತೆ. ನಿವೃತ್ತಶ್ಚ ವಿಭಾವಿತ ಜ್ಞಾನವು, ನಿನ್ನಲ್ಲಿರುವಂತಹ ತಿಳುವಳಿಕೆಗಳು ಅವು ಸೆಟ್ಲ್ ಅಂತ. ವಿಭಾವಿತ ನಿನ್ನಲ್ಲಿರುವಂತಹ ತಿಳುವಳಿಕೆಗಳು, ಜೀವಾತ್ಮ ವಿಷಯ, ಪರಮಾತ್ಮ ವಿಷಯ, ಜಗತ್ತಿನ ವಿಷಯ, ಈಶ್ವರನ ವಿಷಯ, ಇವೆಲ್ಲವೂ ಕೂಡ ಏನಾಗ್ತವೆ, ಅವು ಪ್ರಸಿದ್ಧವಾಗ್ತವೆ, ಸಿದ್ಧವಾಗ್ತವೆ, ಸೆಟ್ಲ್ ಆಗ್ತವೆ, ಸಂದೇಹ ಸಂಶಯ ರಹಿತವಾಗಿ ಸೆಟ್ಲ್ ಆಗ್ತವೆ. ಹೀಗಾಗಿ ಅವ್ರು ಹೇಳ್ತಾರೆ, ನಿವೃತ್ತಿ ಮಾರ್ಗವು ಅನ್ನುವಂಥದ್ದಿದೆಯೋ ಅತ್ಯರೇಚಯತ, ಇದೇ ಸನ್ಯಾಸ ಮಾರ್ಗ, ಅತ್ಯರೇಚಯತ ಇತ್ಯಾದಿ ಪುತ್ರಾಯ ವಿಚಾರ್ಯ ನಿಶ್ಚಿತಂ ಉಕ್ತಂ ವ್ಯಾಸೇನ ವೇದಾಚಾರ್ಯೇಣ ಭಗವತಾ. ವೇದವ್ಯಾಸರು, ಭಗವಾನ್ ವೇದವ್ಯಾಸರು, ವೇದ ಆಚಾರ್ಯ ವೇದವ್ಯಾಸರನ್ನ ವೇದ ಆಚಾರ್ಯ ಎಂದು ಸಂಬೋಧಿಸಲಾಗಿದೆ. ಕಾರಣವೇನೆಂದರೆ, ಎಲ್ಲೆಲ್ಲೋ ಯಾವ್ಯಾವುದೋ ಗುರುಕುಲಗಳಲ್ಲಿ ಲಭ್ಯ ಇದ್ದಂತಹ ಲಕ್ಷಾನುಲಕ್ಷ ಮಂತ್ರಗಳನ್ನ ಒಂದೇ ಕಡೆಗೆ ಕಲೆ ಹಾಕಿ ವಿಷಯಾನುಸಾರವಾಗಿ ಆ ಮಂತ್ರಗಳನ್ನ ನಾಲ್ಕು ಭಾಗವಾಗಿ ವಿಭಜಿಸಿ ಅವುಗಳಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಅಂತ ಹೆಸರಿಸಿ ಮತ್ತೆ ವಾಪಸ್ ಎಲ್ಲಾ ಗುರುಕುಲಗಳಿಗೂ ಆ ಮಂತ್ರಗಳನ್ನು ಕಳಿಸಿಕೊಟ್ಟು ಆ ಮೂಲಕವಾಗಿ ವೇದಗಳನ್ನ ಪ್ರಪ್ರಥಮವಾಗಿ ಬೋಧಿಸಿದಂತಹ, ಸಂಘಟಿತವಾಗಿ ಬೋಧಿಸಿದಂತಹ, ಸಮಗ್ರತೆಯಿಂದ ಕೂಡಿ ಬೋಧಿಸಿದಂತಹ ಕೀರ್ತಿ ವೇದವ್ಯಾಸರಿಗೆ ಹೋಗೋದ್ರಿಂದ ಅವರ ಹೆಸರು ವೇದವ್ಯಾಸ ಅಂತ ಪ್ರಸಿದ್ಧವಾಯಿತು, ಮತ್ತು ವೇದ ಆಚಾರ್ಯ ಅಂತ ಪ್ರಸಿದ್ಧ. ಹೆಸರು ವ್ಯಾಸ, ವ್ಯಾಸ ಅವರ ಹೆಸರು. ವೇದಗಳಲ್ಲಿ ಈ ಕಾರ್ಯವನ್ನು ಮಾಡಿದ್ರಿಂದಾಗಿ ವೇದವ್ಯಾಸ, ಪ್ರಥಮ ಆಚಾರ್ಯರಾಗಿದ್ದರಿಂದಾಗಿ ವೇದಾಚಾರ್ಯ. ಈ ವೇದಾಚಾರ್ಯ ಪುತ್ರಾಯ ವಿಚಾರ್ಯ, ಪುತ್ರ ಸ್ವತಃ ಅವರ ಮಗನಿಗೆ, ಅವನು ಹೀಗೆ ಜಿಜ್ಞಾಸ ಮಾಡಿದ ಅಂತ ಕಾಣಿಸ್ತದೆ. ಆವಾಗ ನಿಶ್ಚಿತಂ ಉಕ್ತಂ, ಹೌದೋ ಅಲುಗಾಡದೆ ಹೈದಾಡದೆ ನಿಶ್ಚಯವಾದಂತಹ ಹೇಳಿಕೆಯನ್ನು ಹೇಳ್ತಾರೆ. ನಿಶ್ಚಿತಂ ಉಕ್ತಂ ವ್ಯಾಸೇನ ವೇದಾಚಾರ್ಯೇಣ ಸಾಕ್ಷಾತ್ ಭಗವತ. ಏನು ಹೇಳ್ತಾರೆ, ವಿಭಾಗ ಜ್ಞಾನಯೋ ದರ್ಶಯಿಷ್ಯಾಮಃ. ವಿಭಾಗ ಜ್ಞಾನಯೋಹೋ, ವಿಭಾಗ ಜ್ಞಾನ, ಏನು ವಿಭಾಗ ಜ್ಞಾನ, ಪ್ರವೃತ್ತ ಮಾರ್ಗ ಮತ್ತು ನಿವೃತ್ತ ಮಾರ್ಗ ಇವುಗಳಲ್ಲಿಯ ಸ್ಪಷ್ಟತೆ. ವಿಭಾಗ ಜ್ಞಾನಯೋಹೋ, ಅಲ್ಲಿ ಪ್ರವೃತ್ತಿಪರವಾದ ಜ್ಞಾನ, ಇಲ್ಲಿ ನಿವೃತ್ತಿಪರವಾದ ಜ್ಞಾನ, ಹೌದು. ವಿಭಾಗ ಜ್ಞಾನಯೋಹೋ ದರ್ಶಯಿಷ್ಯಾಮಃ. ಮುಂದೂ ಕೂಡ ನಾವು ಇದನ್ನು ನಿಮಗೆ ದರ್ಶಯಿಷ್ಯ, ಭವಿಷ್ಯತ್ ಕಾಲ ದರ್ಶಯಿಷ್ಯಾಮಃ, ಮುಂದೆ ಕೂಡ ಕಾಲಕ್ಕೆ ನಾವು ಇದನ್ನ ವಿಭಾಗವಾಗಿ ನಾವು ತೋರಿಸಿಕೊಡ್ತೇವೆ. ವೇದವ್ಯಾಸರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಏನು ತಾತ್ಪರ್ಯ ಅಂದರೆ, ಎರಡು ಮಾರ್ಗಗಳಲ್ಲಿ ಸನ್ಯಾಸ ಮಾರ್ಗ, ಜ್ಞಾನ ಮಾರ್ಗ, ಇದು ಅತ್ಯಂತ ಶ್ರೇಷ್ಠವಾದ. ಗೀತಾಚಾರ್ಯನ ಭಗವದ್ಗೀತೆಯಲ್ಲಿ ಇದೇ ಮಾತನ್ನು ಹೇಳ್ತಾನೆ, ಜ್ಞಾನ ಯಜ್ಞ ಪರಂತಪ, ಎಲ್ಲ ಯಜ್ಞಗಳನ್ನು ಶ್ರೇಷ್ಠವಾದ ಯಜ್ಞ ಜ್ಞಾನ. ಗೀತಾಚಾರ್ಯ ಗೀತಾಯ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಅದನ್ನು ಆವಾಗ ನಾವು ಪುನಃ ಅಭ್ಯಾಸ ಮಾಡುವಂತೆ. ಅಥ ಇದಾನೀ ವಿದ್ವತ್ ನಿಂದಾರ್ಥ ಅಯಂ ಮಂತ್ರ ಆರಭ್ಯತಿ. ಏನಾಯ್ತೀಗ, ಎರಡು ಮಾರ್ಗಗಳು, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗವು ಜ್ಞಾನ ಸಹಿತವಾದ ಮಾರ್ಗವಾಗಿದ್ದರಿಂದಾಗಿ ಪ್ರವೃತ್ತಿ ಮಾರ್ಗವು ಅಜ್ಞಾನದ ಮಾರ್ಗ ಅಂತ ಸಿಕ್ಕಂತೆ ಅಪ್ರತ್ಯಕ್ಷವಾದ ಪ್ರತ್ಯಕ್ಷವಾಗಿ ಇದು ಅಜ್ಞಾನದ ಮಾರ್ಗ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು ನಿವೃತ್ತಿ ಮಾರ್ಗವನ್ನ ಜ್ಞಾನ ಮಾರ್ಗ ಅಂತ ನಿಶ್ಚಯಿಸ್ತೀರೋ ಆವಾಗ ಇನ್ನೊಂದು ಮಾರ್ಗ ಪ್ರವೃತ್ತಿ ಮಾರ್ಗ ಇದೇನಾಯ್ತದು ಅಜ್ಞಾನ. ಹಾಗಾದ್ರೆ ಈ ಅಜ್ಞಾನಿಗಳನ್ನ ನಾವು ಪ್ಯಾಂಪರ್ ಮಾಡಿ ಮೇಲೆ ಎತ್ತಿ ಕೂಡಿಸೋಣ ಅಥವಾ ಆ ಮಾರ್ಗ ಸರಿಯಲ್ಲ ಅಂತ ನಾವು ತಿಳಿಸಿ ಹೇಳೋಣ. ವೇದಗಳನ್ನು ಕೇಳಿ, ವೇದಗಳೇ ಪ್ರಶ್ನಿಸಿ ಮಾತನ್ನ ವೇದಗಳು ಏನು ಮಾಡಬೇಕು? ಕೊಡೋದು ತಾನೇ ಕೊಟ್ಟದೆ, ಪ್ರವೃತ್ತಿ ಮಾರ್ಗವನ್ನು ತಾನೇ ಕೊಟ್ಟಿದೆ, ನಿವೃತ್ತಿ ಮಾರ್ಗವನ್ನು ತಾನೇ ಕೊಟ್ಟಿದೆ. ಆದ್ರೆ ವೇದ ಇರೋದೇ ಮನುಷ್ಯನ ಅಂತಿಮ ಸಾರ್ಥಕತೆಗಾಗಿ ವೇದ ಇದೆ. ಅವನು ಎಲ್ಲೇ ಹುಟ್ಟಿರಲಿ, ಅವನು ಶ್ರೀಲಂಕಾದಲ್ಲಿ ಹುಟ್ಟಿರಲಿ, ಬಾಂಗ್ಲಾದೇಶದಲ್ಲಿ ಹುಟ್ಟಿರಲಿ, ಅಮೆರಿಕದಲ್ಲಿ ಹುಟ್ಟಿರಲಿ, ಯಾವನೇ ಮನುಷ್ಯ ಅಂತ ಹುಟ್ಟಿದ ಅಂದ್ರೆ ಅವನಿಗೆ ಜೀವನದ ಸಾರ್ಥಕತೆಯವರೆಗೂ ಮಾರ್ಗದರ್ಶನ ಮಾಡೋದು ಅದರ ಕರ್ಮ. ಆ ಮಾರ್ಗದಲ್ಲಿ ಎರಡು ತರದ ಜನರನ್ನ ಕಾಣ್ತದೆ. ಒಬ್ರು ಸಾಕಪ್ಪ ಅಂತ ನಿವೃತ್ತರಾಗೋರು, ಅವರು ಇನ್ನು ಬೇಕಪ್ಪ ಅನ್ನೋಂತ ಬೇಕುಗಳು, ಇವರಿಬ್ರು ಕಾಣಿಸ್ತಾರೆ. ಮತ್ತೆ ಏನಾದ್ರು ಮಾಡ್ಬೇಕಲ್ಲ, ಏ ಬೇಕಪ್ಪ ಅದೆಲ್ಲ ಮಾಡ್ಬೇಡ, ಸುಮ್ಮನೆ ಬಾ ಅಂತಂದ್ರೆ ಇದು ಬಂದು ಐಸ್ ಕ್ರೀಮ್ ಕಥ ಸುಮ್ಮನೆ ಅಲ್ಲೇ ತಿನ್ಬಾಪ ಅಂತಂದ್ರೆ ಹೆಂಗಾರ ಮಾಡಿ ಸಾಲ ಮೂಲ ಏನೋ ಮಾಡಿ ಏನೋ ಮಾಡಿ ಅಂತ ಇದ್ದು ಅಲ್ಲಿ ಆನಂದ ಪಟ್ಟು ಇಲ್ಲಿ ಬರ್ತಾನೆ. ಈಗ ನಾವೊಂದು ಹೇಳಿ ಅದೆಲ್ಲ ಬಿಟ್ಟು ಬಂದ್ಬಿಡಿಲ್ಲ ಅಂತಂದ್ರೆ ಇಲ್ಲಿ ಬಂದು ಅದನ್ನೆಲ್ಲ ಕೇಳಿಸು ಅಂತಂದ್ರು. ಆದ ಕಾರಣ ಪ್ರಾರಂಭದಲ್ಲಿ ನೋಡಪ್ಪ ಈ ಮಾರ್ಗದಲ್ಲಿ ಇದೆಯೋ ಅಲ್ಲೇ ಇದು, ಈ ಮಾರ್ಗದಲ್ಲಿದ್ಯೋ ಇದೇ ಮಾರ್ಗ ನಿನಗೆ, ಈ ಈ ಭಾವದಿಂದ ಇದ್ದಂತಹ ನಿನಗೆ ಇದೇ ಮಾರ್ಗ, ಆ ಭಾವದಿಂದ ಇದ್ದಂತಹ ನಿನಗೆ ಆ ಪ್ರವೃತ್ತ ಮಾರ್ಗ ಅಂತ ಹೇಳಿದ್ರು ಕೂಡ ಅವ ಅಲ್ಲೇ ಅಟಕಾಯಿಸಿ ನಿಲ್ಲಬಾರ್ದು ಅಂತೇಳಿ, ಅವನೇ ಸಿಕ್ಕಾಕೋಬಾರ್ದು ಅಂತೇಳಿ ನಿಂದನೆ ಮಾಡುತ್ತದೆ. ಈ ಅಕ್ಯೂಸ್ ಮಾಡಿ ನಿಂದನೆ ಮಾಡಲಿಲ್ಲ. ಆ ಮಾರ್ಗ ಅದು ಎಷ್ಟು ಘಾತಕ ಮಾರ್ಗ, ನಿನಗೆ ಸಾರ್ಥಕ ಜೀವನ ಗುರಿ ಮುಟ್ಟಬೇಕಂದ್ರೆ ಅದು ಪೂರಕ ಅಲ್ಲ, ಅದು ಘಾತಕ. ಆ ಮಾರ್ಗವನ್ನೇ ನೀನು ಮತ್ತು ತಿಳಿದು ತಿಳಿದು ಮತ್ತು ಅದೇ ಮಾರ್ಗವನ್ನೇ ಬೇಕಂತೀಯಲ್ಲ ನೀನು. ಆದ್ದರಿಂದ ನೀನು ನಿನ್ನನ್ನೇ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀಯ. ಆತ್ಮಹತ್ಯೆ ಹೌದು, ಆತ್ಮಹನೋ ಜನ. ಈ ಜನರಿಗೆ ಏನಂತ ಕರೆಯೋಣ, ಜನಾಹ ಬಹುವಚನ. ಈ ಜನರಿಗೆ ಏನಂತ ಕರೆಯೋಣ ನಾವು, ಆತ್ಮಹತ್ಯೆ ಮಾಡಿಕೊಳ್ಳುವ ಜನ. ಇವರು ಇನ್ನೊಬ್ಬರನ್ನ ಏನು ಉದ್ಧಾರ ಮಾಡ್ತಾರೆ? ಗಂಡಾಗ್ಲಿ, ಹೆಂಡತಿ ಆಗ್ಲಿ, ಅತ್ತೆ ಆಗ್ಲಿ, ಮಾವ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಇವ್ರನ್ನೆಲ್ಲ ಇವ್ರು ಹೇಗೆ ಉದ್ಧಾರ ಮಾಡ್ತಾರೆ? ಸ್ವತಃ ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾರೆ. ಸುಮ್ಮನೆ ಏನಪ್ಪ ಅಂದ್ರೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ಊಟ ಮಾಡಿ ನಡೆದಾಡ್ತಾ ಇರ್ತಾರೆ. ಸ್ವಲ್ಪ ಬ್ಯಾಂಕ್ ಹಣ ಇಟ್ಟಿಟ್ಟು ಬರ್ತಿರ್ತಾರೆ, ತಕ್ಕೊಂಡು ಬರ್ತಿರ್ತಾರೆ, ಎ ಟಿ ಎಂ ಕಾರ್ಡ್ನಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಸುಮ್ಮನೆ ಇವೆಲ್ಲ ಹೆಂಗೆ ಅಂತಂದ್ರೆ ಬೆದರು ಗೊಂಬಿಗಳು ಕೆಲಸ ಮಾಡಿ ಮಾಡ್ತಿರ್ತಾರೆ ಅಷ್ಟೇ. ಎಲ್ಲ ನಾವಷ್ಟೇ ಜೀವತ್ ಶವ. ಸಾರ್ಥಕತೆಯ ಒಂದು ಒಂದು ಒಂದು ಒಂದು ಅಂಶವೂ ಇಲ್ಲ ನಮ್ಮ ಜೊತೆ. ಸಾರ್ಥಕತೆಯ ಅಂಶ ಅಂತಂದ್ರೆ ನೀವೇನು ಬಂದಿರೋ ಇದು ಒಂದು ಸಾರ್ಥಕತೆಯ ಅಂಶ ಅಷ್ಟೇ ಅಷ್ಟೇ. ಮತ್ತೆ ಅಲ್ಲಿ ಹೋಗ್ತೀವಿ ನಿರರ್ಥಕ. ಆ ಬಕೆಟ್ನಲ್ಲಿ ಭಾರಿ ಸಾರ್ಥಕ ಅನಿಸ್ತದೆ. ಕೇಳ್ಕೊಳ್ಳಿ ಮಾತನ್ನ, ನಿಂದಿಸುವುದು ಉದ್ದೇಶ ಅಲ್ಲ ಇದು, ಲಕ್ಷಣಗಳನ್ನು ಗುರುತಿಸೋದು. ಆ ಬಕೆಟ್ನೊಳಗದ ಸಾರ್ಥಕ, ನಮ್ಮ ಮನ್ಯಾಗ ಇಷ್ಟೊಂದು ಸಂಬಳ ಯಾರೂ ತಂದಿಲ್ಲರಿ, ನಮ್ಮ ಹುಡುಗರ ನೋಡ್ರಿ 80,000 ಸಂಬಳ ತಪ್ಪಂತೀವಿಲ್ಲ, ಆ ಪಾಕೆಟ್ ನಡೆದು ಭಾರಿ ಸಾರ್ಥಕ. ಅರ್ಥ ಮಾಡ್ಕೊಂಡು ಹೇಳೋದನ್ನ, ನೀವು ಒಂದು ವಿಶಾಲವಾದ ದೃಷ್ಟಿಯಿಂದ ನೋಡುತ್ತಾರೆ ಇನ್ನು 80,000 ರೂಪಾಯಿ ಯಾವ ಲೆಕ್ಕ ಕೇರ್ ಮಾಡಬೇಕು? ವಿಶಾಲವಾದ ದೃಷ್ಟಿ ಅಂದ್ರೆ ಹೇಗೆ, ಅಂಬಾನಿ ನಿನ್ನ 80,000 ರೂಪಾಯಿ ಸಂಬಳಕ್ಕೆ ಏನ್ ಪ್ರತಿಕ್ರಿಯೆ ಮಾಡ್ಬೋದು? ಅಥವಾ ನಿಮ್ ಜನಾರ್ದನ್ ರೆಡ್ಡಿ, ನನಗೆ 90,000 ರೂಪಾಯಿ ಸಂಬಳ ಇವಾಗಲೇ ಮಗ ನನ್ನ ಮನೆ ಕಸ ಉಸ್ಕೊಂಡು ಕೊಡ್ತೇನೆ, ನೋಡಿ ವಿಚಾರ ಮಾಡ್ತೀವಿ ನಾವು ಅನ್ಕೋತೇವಷ್ಟೇ. ಆ ಲಿಮಿಟೆಡ್ ಫೀಲ್ಡ್ ಒಳಗೆ ನಾನ ಸಾಧಿಸಿದೆ ಅಂತ ಅನ್ಕೋತೀವಿ. ಆದ್ರೆ ವಿಶಾಲವಾದ ಈ ಕ್ಷೇತ್ರದೊಳಗೆ ಅದಕ್ಕೆ ಯಾವ ಬೆಲೆ? ಎಕ್ಸಾಕ್ಟ್ಲಿ ದಿಸ್ ಇಸ್ ವಾಟ್ ಮೇಡ್ ಮೀ ಟು ಕಂಟಿನ್ಯೂ. ನಿಮ್ಮ ಜನ ಬಂದು ಇರ್ಲಿಕ್ಕೆ ಇದು ಕಾರಣ ಆಯ್ತು. ಏನ ಓವರ್ ನೈಟ್ ಬಿಲ್ಡಿಂಗ್ ಅನ್ನು ಕಟ್ಟಿದ್ದು, ಓವರ್ ನೈಟ್ ಕಟ್ಟಿಬಿಟ್ಟಿದ್ದು, ವಿಚಾರ ಮಾಡ್ತಿದ್ದೆ ಏನ್ ಮಾಡಿರುತ್ತೇನ? ದಿಸ್ ಇಸ್ ನಾಟ್ ಮೈ ಲೈಫ್ ಅಟ್ ಆಲ್. ಐ ಆಮ್ ನಾಟ್ ಬಾರ್ನ್ ಫಾರ್ ಸಚ್ ಎ ಸ್ಮಾಲ್ ಲಿಮಿಟೆಡ್ ಅಚೀವ್ಮೆಂಟ್ಸ್. ಈ ಚಿಕ್ಕ ಪುಟ್ಟ ಅಚೀವ್ಮೆಂಟ್ಸ್ ಚಿಕ್ಕ ಪುಟ್ಟ ವಿಷಯ ಸಿದ್ಧ ಮಾಡಿ ನಾ ಹುಟ್ಟಿ ಬಂದಿಲ್ಲ. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಡಿಫ್ರೆಂಟ್. ಇದು ನನ್ನ ಹುಟ್ಟಲ್ಲ, ಇದು ನನ್ನ ಜನ್ಮ ಅಲ್ಲ. ಬಿಕಾಸ್ ಯಾರಾದ್ರೂ ಮನೆ ಕಟ್ತಾರೆ. ಇವತ್ತು ಗಾರೆಯವನು ಕೂಡ ಬಂಗ್ಲೆ ಕಟ್ತಾನೆ, ದೊಡ್ಡ ದೊಡ್ಡ ವಿಲ್ಲಾ ಕಟ್ತಾನೆ. ಅವನ ಇಂಜಿನಿಯರ್ ಅಲ್ಲ, ಅವನು ಡಿಸೈನ್ ಮಾಡಿ ಬರೋಂಗಿಲ್ಲ, ಅವನ ಆರ್ಕಿಟೆಕ್ಚರ್ ಅಲ್ಲ, ಅವನ ಎಸ್ಟಿಮೇಟ್ ಮಾಡಿ ಬರೋಂಗಿಲ್ಲ, ಅವನಿಗೆ ಲೆಕ್ಕ ಮಾಡಿ ಬರೋಂಗಿಲ್ಲ, ಅಕೌಂಟ್ಸ್ ಇದ್ದು ಬರೋಂಗಿಲ್ಲ, ಅವನ ಸಹಿತ ಇದು ವಿಲ್ಲಾಗಳನ್ನು ಕಟ್ತಾನೆ, ಕಾಲೇಜ್ಗಳನ್ನು ಕಟ್ತಾನೆ. ಏನ್ ಮಹಾ ಮಾಡಿದೆಪ್ಪ ನೀನು? 5 ವರ್ಷ ಕಾಲೇಜ್ ಹೋಗಿ ಏನು ಸಿಮೆಂಟ್ ಹೊತ್ತೋ, ಮಣ್ಣು ಹೊತ್ತೋ, ಪುಸ್ತಕ ಹೊತ್ಕೊಂಡು ಏನ್ ಮಾಡ್ತೀರಿ? ಏನ್ ಸಾಧಿಸ್ತೀರಿ? ಹೀಗಾಗಿ ಈ ಒಂದು ಜ್ಞಾನದ ದೃಷ್ಟಿಯಿಂದ ನೋಡಿದ್ದಾದ್ರೆ ಈ ಪ್ರವೃತ್ತಿ ಮಾರ್ಗ ಅನ್ನುವಂಥದ್ದು ಅತ್ಯಂತ ಯಕ್ಕಶ್ಚಿತವಾದಂತ ಮಾರ್ಗ. ಹೀಗಾಗಿ ಜನ ಮತ್ತು ಅದೇ ಮಾರ್ಗದಲ್ಲಿ ಹೋಗ್ತಾರೆ, ಅದೇ ಅಜ್ಞಾನದಲ್ಲಿ ಇರ್ಲಿಕ್ಕೆ ಬಯಸ್ತಾರೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಬಯಸುದಿಲ್ಲ ಅಂತಂದಾಗ ಒಂದು ಚಾಟಿ ಗೇಟ್, ಒಂದು ಚಿಕ್ಕದಾದ ಚಾಟಿ ಗೇಟ್ ನಿಂದನೆ, ಆ ಮಾರ್ಗದ ನಿಂದನೆ. ಅದನ್ನು ಈ ಶ್ಲೋಕದಲ್ಲಿ ನೀವು ಕಾಣ್ತೀರಿ. ಏನದು? ಅಥ ಇದಾನೀ ಅವಿದ್ವತ್. ಅವಿದ್ವತ್ ಅಂದ್ರೆ ಈ ಆತ್ಮಜ್ಞಾನವನ್ನು ತಿಳಿಯುವ ಪ್ರಯತ್ನವನ್ನ ಮಾಡದೇ ಇದ್ದವರು. ನನ್ನ ಸ್ವರೂಪ ಏನು, ಜಗತ್ತಿನ ಸ್ವರೂಪ ಏನು, ಭಗವತ್ ಸ್ವರೂಪ ಏನು, ಇವು ಮೂರು ಸ್ವರೂಪಗಳು, ಇವು ಒಂದೇನು? ಇವು ಒಂದೇ ಆಗಿದ್ದರೆ ಹಾಗೆ ಮೂರು ಭಾವಗಳು ಯಾಕೆ ಕಾಣಿಸ್ತಾ ಇವೆ? ಈ ಮೂರು ಭಾವಗಳು, ಇವು ಒಂದು ಮೂರಾದ ಭಾವಗಳು, ಒಂದು ಮೂರಾದಂತೆ ಭಾವಗಳು. ಎಲ್ಲ ಜಿಜ್ಞಾಸೆ, ಈ ಜಿಜ್ಞಾಸೆಗಳ ಒಳಪಟ್ಟು ಅವನು ಚಿಂತನೆಯನ್ನು ಮಾಡಿ ಜ್ಞಾನವನ್ನು ಹೊಂದುವುದಾಗಿದ್ದರೆ ಅದನ್ನು ಹೊರತುಪಡಿಸಿರುವಂತಹ ಚಿಂತನೆಯನ್ನು ಮಾಡದೇ ಇದ್ದಂತಹ ಜ್ಞಾನವನ್ನು ಹೊಂದದೇ ಇದ್ದಂತಹ ಅಲ್ಲೇ ಸ್ವರೂಪತಃ ಅಲ್ಲೇ ಲಭ್ಯ ಇದ್ದಾಗ್ಯೂ ಕೂಡ ಅದನ್ನು ತಾತ್ಸಾರ ಮಾಡಿದಂತಹ ಕಡೆಗಣಿಸಿದಂತಹ ಸಚ್ಚಿದಾನಂದ ಪವಿತ್ರ ಆತ್ಮನೇ ತಾನಾಗಿದ್ದರೂ ತನ್ನನ್ನು ತಾನು ಪಾಪಿ ಎಂದು ಪರಿಗಣಿಸಿದಂತಹ ಪಾಪೋಹಂ ಪಾಪಕರ್ಮೋಹಂ ಪಾಪಾತ್ಮ ಪಾಪ ಸಂಭವ ಅಂತ ಪ್ರತಿ ಕ್ಷಣವೂ ತನ್ನನ್ನ ಪಾಪಿ ಪಾಪಿ ಪಾಪಿ ಪಾಪದಿಂದ ಹುಟ್ಟೇನಿ, ಪಾಪದಿಂದಲೇ ಇದ್ದೇನೆ, ನಾ ಮಾಡುವುದೆಲ್ಲ ಪಾಪ, ನಾ ಮಾಡುವ ಕರ್ಮಗಳೆಲ್ಲ ಪಾಪ. ಹಂಗೆಲ್ಲ ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡಿದ್ರೆ ತಿಳ್ತೇನು ಅಂತ ಮಾಡ್ತಾ ಇದ್ದಾಗ ನಾವು ಏನ್ ಮಾಡ್ತಾ ಇದ್ದೇವೆ? ಅಪ್ರತ್ಯಕ್ಷವಾಗಿ ಆತ್ಮನನ್ನ ಇದಕ್ಕಿಂತ ಘೋರ ಅಪರಾಧ ಯಾವುದು? ಅಪ್ಪ ದೇವರೇ ನನಗೆ ಮುಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡೋದು, ಹೊರಬರ್ಬೇಕಾದ್ರೆ ಪಾಪೋಹಂ ಪಾಪ ಕರ್ಮೋಹಂ ಪಾಪ ಭಗವಂತ ಅಂತಾನೆ ಮುಕ್ತಿ ಕೊಡದ, ನೀ ಮುಕ್ತನಾದಿ ಹೋಗು, ನಾ ಆಶೀರ್ವಾದ ಮಾಡೇನಿ, ನೀ ಮುಕ್ತನಾದಿ ಹೋಗು ಅಂತ ಅವನು ಹೇಳ್ತಾನೆ. ಹೌದಾ, ನಾ ಮುಕ್ತನಾಗ್ಬಿಟ್ನ, ನನ್ಗೆ ಯಾವ ಬಂಧನಗಳಿಲ್ವಾ? ಇಲ್ಲಪ್ಪ, ಎಲ್ಲಾ ಬಂಧನಗಳಿಂದ ಮುಕ್ತನಾಗ ನೀ ಹೋಗುವ. ಹೋಗುವಾಗ ಮತ್ತೆ ಕೊಡ್ ಬರ್ತಾನೆ, ಹೋಗುವಾಗ ಪ್ರಾರ್ಥನೆ ಮಾಡಿ ಹೋಗ್ತಾನೆ. ಏಕೆ ಕೊನೆಗೆ ಮಾಡ್ತಾನೆ ನೋಡ್ರಿ, ಎಲ್ಲ ಕರ್ಮ ಅಥ ಪ್ರಾರ್ಥನಾ ಅಂತ ಕೊನೆಗೆ ಮಾಡ್ತಾರೆ. ಆವಾಗ ಕೊನೆಗೆ ಪ್ರಾರ್ಥನಾ ಮಾಡ್ಬೇಕಲ್ಲ, ಪಾಪೋಹಂ ಪಾಪ ಕರ್ಮೋಹಂ ಪಾಪ ಆತ್ಮ ಪ್ರದಕ್ಷಿಣೆ ಹಾಕಿ ಮತ್ತೆ ನಮಸ್ಕಾರ ಮಾಡ್ತಾರೆ. ಅದೇ ಇವನೇ ಇದು ಮುಕ್ತ ಮಾಡೇನಿ ಅಂತ ನಾ ಹೇಳಿದ್ದಲ್ಲ, ವಿಶ್ವಾಸ ಇಲ್ಲ ನಾನು ಹೇಳ್ತೀನಿ ಅದೇ ನಿಮುಕ್ತ ಆಗಿದೆಯಾ ಹೋಗು, ಮತ್ತೆ ಪಾಪೋಹಂ ಪಾಪ ಕರ್ಮೋಹಂ ಬಂದು ಹೇಳ್ತೀವಲ್ಲ ನೀವು. ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ನಾವು ಸಪ್ಪಿಸ್ಕೊಳ್ತಾ ಇರ್ತೇವೆ. ಹೀಗಾಗಿ ಕರ್ಮದ ಮಾರ್ಗವನ್ನ ನಿಂದನೆ ಮಾಡಬೇಕಾಗ್ತದೆ, ಕರ್ಮದಲ್ಲಿ ತೊಡಗಿದವರನ್ನ ನಿಂದನೆ ಮಾಡಬೇಕಾಗ್ತದೆ, ಅಜ್ಞಾನದಲ್ಲೇ ಇರ್ತೇನೆ ಅನ್ನುವವರನ್ನ ನಿಂದಿಸಬೇಕಾಗ್ತದೆ. ಇದು ನಿಂದಿಸುವುದು ವೈರತ್ವದಿಂದ ಅಲ್ಲ, ದ್ವೇಷದಿಂದ ಅಲ್ಲ, ಶತ್ರುತ್ವದಿಂದ ಅಲ್ಲ, ಪಾಪ ಬುದ್ಧಿಯಿಂದ ಅಲ್ಲ. ಇದು ನಿಂದಿಸುವುದು ಅವನಿಗೆ ಜ್ಞಾಪಕ ಮಾಡಲಿಕ್ಕಾಗಿ, ಈ ಮಾರ್ಗ ಸರಿಯಲ್ಲಪ್ಪ ಅಂತ ಅವನಿಗೆ ಜ್ಞಾಪಕ ಮಾಡಲಿಕ್ಕಾಗಿ ಇದು ನಿಂದಿಸಬೇಕಾಗ್ತದೆ. ಹಾಗೆ ನಿಂದಿಸಲಿಕ್ಕಾಗಿ ಈ ಮಂತ್ರ ಬಂದಿದೆ. ಅದೇನದು? ಅಸೂರ್ಯಾನಾಮತಿ ಲೋಕ. ಈ ಕರ್ಮ ಮಾರ್ಗದಿಂದ ಯಾರು ಲೋಕಾಹ ಅವರು ಹೊಂದುವ ಲೋಕಗಳು ಅಂತ ಏನಿವೆಯೋ, ಯಾವ ಮಾರ್ಗದಿಂದ? ಈ ಪ್ರವೃತ್ತ ಮಾರ್ಗದಿಂದ, ಕರ್ಮ ಮಾರ್ಗದಿಂದ. ನಿಮಗೆ ಗೊತ್ತೇ ಇದೆ ಕರ್ಮ ಮಾರ್ಗದ ಅಂತಿಮ ಫಲ ಇದೆ ಲೋಕಪ್ರಾಪ್ತಿ. ಮತ್ತೆ ಆ ಲೋಕಗಳಿಗೂ ಸ್ವಲ್ಪ ಕೆಟ್ಟಾಗಿದೆ, ಸಿಂಗಲ್ ಸ್ಟಾರು, ಟೂ ಸ್ಟಾರು, ತ್ರೀ ಸ್ಟಾರು. ಬೆಸ್ಟ್ ಲೋಕ ಯಾವುದು ಅಂದ್ರೆ ಸೆವೆನ್ ಸ್ಟಾರ್, ಬ್ರಹ್ಮಲೋಕ, ಸತ್ಯಲೋಕ, ಲೋಕಪ್ರಾಪ್ತಿ. ಏನು ಭಾರಿ ಭಾರಿ ಕರ್ಮಗಳನ್ನು ಮಾಡಿ ನೀನು ಸತ್ಯ ಲೋಕವನ್ನು ಹೊಂದುತ್ತೀಯ? ಹೌದು ಗುರುಗಳು, ಸರಿಯಾದ ರೀತಿಯಲ್ಲಿ ಹೇಳಿ. ಆ ಸತ್ಯ ಲೋಕ ಅನ್ನುವಂಥದ್ದು ಅಥವಾ ಇನ್ನು ಯಾವುದೇ ಲೋಕ ಅನ್ನುವಂಥದ್ದು ಏನ್ ಗೊತ್ತಾ? ಅಸೂರ್ಯ ಅದು ಬೆಳಕಿನ ಲೋಕಗಳಲ್ಲ. ಅದೆಲ್ಲ ಏನು ಲೋಕಗಳು? ಕತ್ತಲೆಯ ಲೋಕಗಳು. ಅಂಧೇನ ತಮಸ್ ಆವೃತ, ಕತ್ತಲೆಯಿಂದ ಕತ್ತಲೆಯಿಂದ ಕವಚಿಕೊಂಡ ಆವೃತಗೊಂಡಂತಹ ಅಂಧೇನ ಏನು ಕುರುಡುಗತ್ತಲೆ, ಅಂಧೇನ ಕುರುಡು ತಮಸ್ಸು ಕತ್ತಲೆ, ಅಂಧೇನ ತಮಸ್ಸು ಕುರುಡುಗತ್ತಲೆ ಅಂದ್ರೆ ಕಣ್ಣಿವೆ ಆದ್ರೆ ಏನೂ ಕಾಣಿಸ್ತಾ ಇಲ್ಲ. ಕುರುಡುಗತ್ತಲೆಯಿಂದ ಕೂಡಿದ ಲೋಕಗಳು ಅಲ್ಲಿ ಸೋಲಾರ್ ಲೈಟ್ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಕಲ್ಪನಾ ಮಾಡಿ, ಸೋಲಾರ್ ಲೈಟ್ಗೆ ಸೂರ್ಯ ಬೇಕು, ಸೂರ್ಯನಿಂದ ಅದು ಚಾರ್ಜ್ ಆಗ್ತದೆ. ಆ ಲೋಕದಲ್ಲಿ ಸೂರ್ಯನೇ ಇಲ್ಲ. ಹೆಂಗದೆ ಅಸೂರ್ಯ ನಾಮ, ಸೂರ್ಯನಿಲ್ಲದೇ ಇದ್ದಂತಹ ಲೋಕಗಳು. ಆ ಲೋಕಗಳಲ್ಲಿ ಹೇಗಿದೆ ಅದು ಲೋಕ? ಅಂಧೇನ ತಮಸ್ ಆವೃತ, ಕುರುಡುಗತ್ತಲೆಯಿಂದ ಆವೃತವಾಗಿರುವಂತಹದ್ದು. ತಾಗುಂಸ್ತೆ ಪ್ರತ್ಯಾಭಿ ಗಚ್ಚಂತಿ, ಅವರು ಅಂತ ಲೋಕಗಳನ್ನ ಹೋಗಿ ಸೇರುತ್ತಾರೆ. ಇವ್ರು ಯಾರು ಗೊತ್ತಾ? ಏಕೇಚ ಆತ್ಮಹನೋ ಜನ. ಹೀಗೆ ಕೆಲವರು, ಏಕೇಚ ಅಂದ್ರೆ ಹೀಗೂ ಕೆಲವರಿದ್ದಾರೆ, ಹೀಗೂ ಕೆಲವರಿದ್ದಾರೆ. ಏನಿದ್ದಾರೆ? ಆತ್ಮ ಹನೋ ಜನ, ತಮ್ಮ ಆತ್ಮನ ತಾವೇ ಘಾಸಿ ಮಾಡಿಕೊಳ್ಳುವವರು. ಯಾರವರು? ಕರ್ಮ ಮಾರ್ಗದಿಂದ ಲೋಕಗಳನ್ನು ಹೊಂದಿ ಕತ್ತಲೆಯ ಜೀವನ ನಡೆಸಲಿಕ್ಕೆ ಬಯಸುವಂತಹ ಜನ ಏನಿದ್ದಾರೋ ಇವರು ಆತ್ಮಹನೋ ಜನ. ಇವರು ಆತ್ಮನನ್ನು ಘಾಸಿಸುವವರು. ಬಾಕಿ ಆತ್ಮಹತ್ಯೆ ಮಾಡಿಕೊಂಡವರು ಅಕಸ್ಮಾತ್ ಬದುಕಿರು ಬದುಕು ಹೋಗಿ ಬೇಡ ಬಿಡಿ ಈ ಪ್ರಪಂಚ ತ್ಯಾಗ ಮಾಡಿ ಇನ್ನೊಂದು ಜನ್ಮವನ್ನು ಎತ್ತಬಹುದು, ಆ ಪ್ರಶ್ನೆ ಬೇರೆ. ಆದ್ರೆ ಇವರು ಸಕ್ತಿನೂ ಇಲ್ಲ ಸಾರ್ಥಕನೂ ಇಲ್ಲ. ಅಂದ್ರೇನು ನರ್ಕ ಏನು ಸಾಧಿಸಿದ್ರು ಇವರು? ಅಲ್ಲಿ ನಾಯಿ ಘಾಟಿಗೆ ಹೋಗ್ತದೆ, ಅಲ್ಲಿ ಅವ ಆಗಸ್ರಾವ್ ಹೇಳ್ತಾನೆ ಇಲ್ಲೇನ್ ಕೆಲಸ ಮನೆಗೆ ನಡಿಯ, ಮನೆಗೆ ಹೋಗ್ತದೆ ಅಕ್ಕಿ ಅವನು ಏನ್ ಹೇಳ್ತಾವ ಅಲ್ಲಿ ಹೋಗು ಘಾಟ್ನಾಗ, ಅಲ್ಲಿ ನಿಮ್ ಯಜಮಾನರು ಅಲ್ಲಿದ್ದಾರೆ ಅಲ್ಲಿ ಹೋಗು, ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಇಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಅವನು ಒಂದು ವೇಳೆ ಅರ್ಥ ಕಾಮಗಳ ಜೀವನಕ್ಕೆ ಮಾತ್ರ ಮೀಸಲಾಗಿ ಇಂದ್ರಿಯ ವಿಷಯಗಳನ್ನೇ ಆನಂದಿಸ್ತಾ ಭೋಗಿಸ್ತಾ ಭೋಗ ಜೀವನದಲ್ಲಿ ಮುಳುಗಿದ್ದೆ, ಆದರೆ ಒಂದು ರೀತಿಯಲ್ಲಿ ಏನೋ ಒಂದು ಸಾಧನೆ ಮಾಡುವ ಅಂತ. ಏನು ಸಾಧನೆ? ಈ ಪ್ರಪಂಚ ಇನ್ನೊಂದು ಸಲ ಸಿಗ್ತದೋ ಇದು ಡೌಟ್ ನನಗೆ, ಇರುತ್ತಂತೆ ಇದನ್ನೆಲ್ಲ ಅನುಭವಿಸಿ ಬಿಡೋಣ, ಇದು ಸಾರ್ಥಕತೆ ಹೌದು. ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದೆ, ಹೋಗ್ಲಿ ಬಿಡಪ್ಪ ಅಲ್ಲಿ ಹೋಗಿ ಉಪನ್ಯಾಸ ಕೇಳಿ ಉದ್ಧಾರ ಆಗ. ಹೌದಾ? ಅಂತೆ ಅಲ್ಲ, ಇಲ್ಲಿ ಬಂದ, ಇಲ್ಲಿ ಬಂದ್ಕೋ ಕೇಳಿ ಶುರು ಮಾಡ್ದ, ಕಾಫಿ ಎಲ್ಲಿ ಸಿಗ್ತದೆ, ಐಸ್ ಕ್ರೀಮ್ ಎಲ್ಲಿ ಸಿಗ್ತದೆ, ಇಲ್ಲಿ ನಿಯರ್ ಬೈ ಹೋಟೆಲ್ ಎಲ್ಲಿದೆ, ನಿಯರ್ ಬೈ ಲಾಡ್ಜಿಂಗ್ ಎಲ್ಲಿದೆ, ನಿಯರ್ ಬೈ ಹೋಲ್ಡಿಂಗ್ ಎಲ್ಲಿದೆ, ನಮ್ಗೆ ನಿಯರ್ ಬೈ ಎಲ್ಲ ಸುಖಗಳು ಬೇಕಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಎಲ್ಲಿ ಇಲ್ಲಪ್ಪ, ಇದು ಕಗ್ಗಾಲು ಕತ್ತಲೆಯ ಲೋಕ, ಇದು ನಿನ್ನ ಬೆಳಕಿನ ಲೋಕ ಅಲ್ಲಿದೆ, ಇಂದ್ರಿಯಗಳೆಲ್ಲ ಶೈನ್ ಆಗ್ತವೆ, ಇಲ್ಲಿ ನೀನು ಕೇಳಿದ್ದೆಲ್ಲ ಸಿಗುವುದಿಲ್ಲ. ಹೌದಾ? ಅಲ್ಲೇ ಹೋಗ್ತೇನೆ ಬಿಡ್ರಿ, ಅಲ್ಲಿ ಹೋಗ್ಲಿಕ್ಕಾಗುದಿಲ್ಲ ಇಲ್ಲಿ ಹೋಗ್ಲಿಕ್ಕಾಗುದಿಲ್ಲ, ಇದೇನಿದು ನಗರ್ಕ ನ ಘಾಟ್ಕ. ಯಾರು? ಧೋಬಿಕ ಕುತ್ತ. ಧೋಬಿಕ ಗದ ಅಂತ ಹೇಳುದಿಲ್ಲ, ಧೋಬಿಕ ಕುತ್ತ ಅಂತ ಹೇಳಿದ್ರು. ಯಾಕೆ ಹೇಳ್ತಂದ್ರೆ ಗದ ಪಾಪ ಇದು ಎಷ್ಟು ಹೇಳ್ತಾ ಅಷ್ಟು ಕರೆಕ್ಟ್ ಆಗಿ ಮಾಡ್ತದೆ, ಇದು ನಾಯಿ ಹಂಗಲ್ಲ, ಇದು ಬಾಲ, ಇದು ಬಾಲ ಯಾವ ಟಂಕ ನೋಡಿ. ಯಾಕಂತಂದ್ರೆ ಹಿರಿದ ಮಾತು ಕೇಳಿ, ನಿಮ್ ಭರತ್ ಕೇಳ್ತಾನ ನೋಡಿ, ಹಿರಿದ ಮಾತು ಎಲ್ಲ ಮಕ್ಕಳು ಕೇಳ್ತಾರ, ಅದು ಭರತ್ ಕೇಳಂಗ ಮಾಡ್ತಾನ ಮುಖ ಹಿಂಗ್ ಮಾಡ್ತಾನ. ನೀವೇನ್ರಿ ಕೈ ಹಿಡ್ಕೊಂಡು, ಏ ಏನು ಬರೀ ತಿಂತೀಯಲ್ಲೋ ಹೋಗ ಆಚೆಗೆ, ಅಸಡ್ಡೆ ಇಮ್ಮಿಡಿಯೇಟ್. ಇವೆಲ್ಲ ಈ ಕರ್ಮ ಮಾರ್ಗದವ್ರು ಹಿಂಗೆ ಇವ್ರು. ನಿಮ್ಗೆ ಯಾರಿಗೂ ಜಾಸ್ತಿ ಅನುಭವ ಇಲ್ಲ ಸುಜಾತ ಅನುಭವ, ಯಾಕಂತಂದ್ರೆ ಬರ್ತಾರೆ ನೋಡಿ ಅವ್ರು ತಿಂಗಳಿಗೆ ಒಂದ್ಸಲ ಬರ್ತಿದ್ರು, ಅವ್ರು ತಿಂಗಳಿಗೆ ಒಂದ್ಸಲ ಹೋಮ ಹವನ ಮಾಡ್ಲಿಕ್ಕೆ ಬರ್ತಿದ್ರು. ಪಾಪ ಈ ಹೆಣ್ಮಗಳನ್ನ ಊಟ ಬಯಸಿ ಮಾಡಿಸ್ತ, ಅದಕ್ಕೆ ಎಲ್ಲ ಬಿಡಿಸ್ಬಿಟ್ಟು ಯೋಗಿಸಿ ಕೊಟ್ಬಿಟ್ಟು, ತಗ ದೇವ್ರ ಎಲ್ಲ ಪುಣ್ಯ ನೀನೇ ಹಂಚ್ಕೊಂಡ್ಬಿಡಪ್ಪ, ದೇವ್ರ ಒಳ್ಳೇದು ಮಾಡಿ ಮಾಡಾಗ ಹೇ ಮಾರ್ಗವನ್ನ ಎಲ್ಲ ಪ್ರಕಾರವಾದ ಕಷ್ಟಗಳಿಂದ ಮುಕ್ತನನ್ನಾಗಿ ಮಾಡಿ, ಈ ಮಾರ್ಗದಲ್ಲಿ ನಿನಗೆ ಯಾವ ಕಷ್ಟಗಳು ಬರದಂತೆ ಮಾಡಲಿ ಅಂತೇಳಿ ಆ ಪುಣ್ಯ ಪುಣ್ಯದ ಫಲ ಎಲ್ಲ ನಿನಗೆ ಕೊಟ್ಟು. ಅವ ಅಂದ ನಾನೇನ್ ಮಾಡಲಿ ಸ್ವಾಮಿ, ನಾ ಎಲ್ಲರಿಗೂ ಹಂಚಿ ಬಿಡ್ತೇನೆ ಅಂತೇಳಿ ಎಲ್ಲರೂ ನೈವೇದ್ಯ ಮಾಡಿ ತಂದು ಎಲ್ಲರಿಗೂ ಹಂಚಿ. ಸೂರ್ಯ ನಾಮತಿ ಲೋಕ ಅಂದೇನು ತಮಸಾವೃತಾಹ. ಇವರು ಏನು ಕರ್ಮ ಮಾರ್ಗದಲ್ಲಿರ್ತಾರೆ, ಇವರು ತಿಳಿದು ತಿಳಿದು ಕತ್ತಲೆಯನ್ನ ಪ್ರವೇಶಿಸುವವರು, ವಿಥೌಟ್ ಬ್ಯಾಟ್ರಿ ಇನ್ ದಿ ಹ್ಯಾಂಡ್. ಸೋಲಾರ್ ಬ್ಯಾಟ್ರಿನೂ ಇಲ್ಲ, ಎಲೆಕ್ಟ್ರಿಸಿಟಿ ಬ್ಯಾಟ್ರಿನೂ ಇಲ್ಲ, ವಿಥೌಟ್ ಬ್ಯಾಟ್ರಿ ಇನ್ ದಿ ಹ್ಯಾಂಡ್ ದೇ ಎಂಟರ್ ಇನ್ ಟು ಎ ಡಾರ್ಕ್ ಲೋಕ. ಹೌದು. ಆಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅವರು, ಆತ್ಮಹನೋ ಜನಾ, ತಮ್ಮನ್ನ ತಾವು ಘಾಸಿ ಮಾಡ್ಕೊಂಡಿರ್ತಾರೆ. ಭಾಷ್ಯ ಅಸೂರ್ಯ ಪರಮಾತ್ಮ ಭಾವಂ ಅದ್ವಯಂ ಅಪೇಕ್ಷ್ಯ ದೇವಾದಯ ಅಪಿ ಅಸುರಾಃ ತೇಷಾಂ. ದೇವಾದಯ ಏನಿದೆ ಇವಾಗ, ದೇವಾದಯ ಅಪಿ ಅಸುರಾನ್ ತೇಷಾನ್ ತೇಷಾಂಚ ತೇಷಾಂಚ ಸ್ವಭೂತ ಲೋಕಾಃ ಅಸೂರ್ಯ ನಾಮ ನಾಮ ಶಬ್ದ ಅನರ್ಥಕಃ ನಿಪಾತಃ ಸೂರ್ಯ ನಾಮ ತೇ ಲೋಕ ಅಂದ್ರೆ ನಾಮ ಶಬ್ದದಲ್ಲ ಸೂರ್ಯ ನಾಮ ಅಸೂರ್ಯ ಲೋಕ ಅಂದ್ರೆ ನಡೀತಿತ್ತು ಅಸೂರ್ಯ ನಾಮ ತೇ ಲೋಕ ಅಸೂರ್ಯ ಲೋಕ ಅಂದ್ರೂ ಎಲ್ಲ ಒಂದೇ ಅಸೂರ್ಯ ಸೂರ್ಯನು ಇಲ್ಲದೇ ಇದ್ದಂತಹ ಲೋಕ ಸೂರ್ಯನ ಉದಯ ಅಸ್ತ ಆಗದೆ ಇದ್ದಂತಹ ಲೋಕ ಸೂರ್ಯನ ಬೆಳಕಿನ ಅನುಭವವೇ ಇಲ್ಲದೆ ಇದ್ದಂತಹ ಲೋಕ ಅವು ಲೋಕಗಳು ಅಸೂರ್ಯ ನಾಮ ಲೋಕ ನಾಮ ಅನ್ನೋದು ನಿಪಾತ ಆಟಕ್ಕುಂಟು ಎದಕ್ಕಿಲ್ಲ ಭಾಷೆ ನೋಡ್ಕೊಳ್ಳಿ ಅಸೂರ್ಯ ಯಾಕೆ ನೀವು ಸೂರ್ಯನು ಇಲ್ಲದೆ ಇದ್ದಂತಹ ಲೋಕ ಅಂತ ಹೇಳ್ತೀರಿ ಅಲ್ಲಿ ಪರಮಾತ್ಮ ಭಾವಂ ಅದ್ವಯಂ ಅಪೇಕ್ಷ ಭಗವತ್ಪಾದಾಚಾರ್ಯರು ಅದೇ ಬಹಳ ವಿಚಾರ ಮಾಡಿ ಶಬ್ದಗಳನ್ನ ಭಾಷೆಗಳಿರುತ್ತಾರೆ ಇಲ್ಲಿ ಎರಡು ಭಾವಗಳು ನೀವು ಕಾಣಿಸ್ತಾರೆ ಏನು ಅಂದ್ರೆ ಪರಮಾತ್ಮ ಭಾವದ ಮತ್ತು ಎರಡಿಲ್ಲದೆ ಇದ್ದಂತಹ ಪರಮಾತ್ಮ ಭಾವದ ಅರ್ಥಾತ್ ಭೇದರಹಿತವಾದ ಪರಮಾತ್ಮ ಭಾವವನ್ನ ಅಪೇಕ್ಷ ದೂರೀಕರಿಸಿ ಇರುವಂತಹ ಲೋಕ ಯಾವುದು ಅದು ಅಸೂರ್ಯ ಲೋಕ ಇದೆ ಅಧ್ಯಯನಕ್ಕೆ ಅತಿ ಪರ್ಫೆಕ್ಟ್ ಆಗಿದೆ ಇದು ಇನ್ನೊಂದು ಭಾವ ತೋರಿಸ್ತದೆ ಉಡುಪಿಯಲ್ಲಿ ಭೇದ ಇದೆಯೋ ಭೇದರಹಿತವೋ ಭೇದರಹಿತವೋ ಭೇದ ಇದೆಯೋ ಭೇದ ಇದೆ ಹಾಗಾದ್ರೆ ಭೇದರಹಿತ ಅಲ್ಲ ಎಲ್ಲಿ ಭೇದರಹಿತವಾದ ಲೋಕ ಎಲ್ಲಿ ಎಲ್ಲಿ ಭೇದ ಇದೆಯೋ ಎಲ್ಲಿ ಭೇದ ಇದೆಯೋ ಆ ಲೋಕ ಕತ್ತಲೆ ಲೋಕ ಅಂತ ಆಯ್ತಲ್ಲೋ ಹೌದು ಅಂದ್ರೆ ಉಡುಪಿ ಏನಾಗ್ತದೆ ಟೂ ಇನ್ ಒಂದ್ ಇದೆ ಹೇಳದಂಗೂ ಆಗಿರ್ಬೇಕು ಸ್ವಲ್ಪ ಕಿವಿ ತಿರುವುದಂಗೂ ಆಗಿರ್ಬೇಕು ಇಲ್ಲದೆ ಹೋದ್ರೆ ಮೆರೀತಾರ ನೋಡಿ ಎಷ್ಟು ಚಂದ ಬರ್ತಾರೆ ಪರಮಾತ್ಮ ಭಾವಂ ಅದ್ವಯಂ ಅದ್ವಯಂ ಪರಮಾತ್ಮ ಭಾವಂ ಅಪೇಕ್ಷ ಏನು ಲೋಕಗಳನ್ನ ಮಾತಾಡ್ತಾ ಇದ್ದೀವಿ ಲೋಕಗಳಲ್ಲಿ ಪರಮಾತ್ಮ ಭಾವ ಅನ್ನೋದು ಅರ್ಥಾತ್ ಅಲ್ಟಿಮೇಟ್ ಪಾರಮಾರ್ಥಿಕ ತತ್ವಜ್ಞಾನ ಅನ್ನೋದು ಪರಮಾರ್ಥ ತತ್ವ ಅಂದ್ರೆ ಏನು ಅನ್ನುವ ಸ್ಪಷ್ಟತೆ ಇಲ್ಲದೆ ಇದ್ದಂತಹ ಲೋಕಗಳು ಎಂತಹ ಪರಮಾತ್ಮ ಭಾವ ಅದನ್ನು ಹೇಳಿಬಿಟ್ರು ಅದ್ವಯಂ ಪರಮಾತ್ಮ ಭಾವ ಅದು ಉಡುಪಿಯಲ್ಲಿರೋದು ಮೇಲುಕೋಟೆಯಲ್ಲಿರೋದು ಎಂತಹ ಪರಮಾತ್ಮ ಭಾವ ದ್ವಯಂ ಪರಮಾತ್ಮ ಎಲ್ಲಿ ಅದ್ವಯಂ ಪರಮಾತ್ಮ ಭಾವ ಅಲ್ಲಿ ಸದಾ ಬೆಳಕು ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಮಯ ಸದಾ ಬೆಳಕು ಆದರೆ ಇಲ್ಲಿರುವಂತ ಲೋಕ ಇದು ದ್ವಯಂ ಲೋಕ ನೀ ಬೇರೆ ನಾ ಬೇರೆ ಅವನು ಬೇರೆ ಇವ ಬೇರೆ ಆ ಹನುಮಂತ ಬೇರೆ ಈ ಹನುಮಂತ ಬೇರೆ ಆ ಮಾರುತಿ ಬೇರೆ ಈ ಮಾರುತಿ ಬೇರೆ ಆ ರಾಮ ಬೇರೆ ಈ ರಾಮ ಬೇರೆ ಪಟ್ಟಾದಿ ರಾಮ ಬೇರೆ ಕೋದಂಡ ರಾಮ ಬೇರೆ ವನವಾಸಿ ವನವಾಸಿ ರಾಮ ಬೇರೆ ಈ ವನವಾಸಿ ರಾಮ ಕಾಸ್ಮೋಪಾಲಿಟನ್ ರಾಮ ಅವ್ ಜಾವ್ ಖರ್ತು ಮಾಡೋ ಎಲ್ಲರು ಯಾರು ಬೇಕಾದ್ರೂ ಪ್ರೋಗ್ರಾಮ್ ಮಾಡ್ಕೊಡ್ರಿ ಇಲ್ಲದೆ ಹೋದ್ರೆ ನನ್ನಂತ ಅದ್ವೈತಿ ಹೋಯ್ದಲ್ಲೇ ಕೊಡ್ಸ್ಬೇಕು ಒಂದು ದ್ವೈತದ್ದೇ ಆಗಿತ್ತು ನಾವು ಈ ಬಿಂದಾಸ್ ಮಾತಾಡಿದ್ದೇವೆ ಶಿವನ ಭಜನೆ ಹೇಳ್ತೀವಿ ಶಿವನ ನಾಮಸ್ಮರಣೆ ಹೇಳ್ತೀವಿ ನಮಗೂ ಗೊತ್ತಾಗುತ್ತದೆ ಏಕೆಂದರೆ ನಾವು ಹೇಳೋ ಸ್ಟಫ್ ಇವ್ರು ಯಾರತ್ರ ಇಲ್ಲ ಅಂತ ಗೊತ್ತಾಗುತ್ತದೆ ನಮಗೊಂಥರ ಜ್ಞಾನ ಆಗ್ತಿರ್ತದೆ ಅವಾಗ ಬಿಂದಾಸ್ ಅವಾಗೇ ನೋಡ್ತಿರ್ತೀನಿ ಅವ್ರು ಯಾರು ಹೊರಬಂದು ಮೊದ್ಲು ಮೊದ್ಲು ಹೊರಬಂದು ಇಟ್ಕೊಂಡು ಏನ್ ಮಾತಾಡ್ತೀನಿ ಅಂತ ಕೇಳ್ತಿದ್ರು. ಆದ್ರೆ ಈಗ ಬಿಟ್ಟರು ಈ ಸ್ವಾಮಿ ಬಾಲ ಸೊಟ್ಟ ತೆಗೆದು ಸೀದಾ ಆಗೋದಿಲ್ಲ, ಹೋಗಿ ಇವ್ರು ಏನ್ ಮಾತಾಡ್ತಾರೆ. ಏಕೆಂದ್ರೆ ಅಷ್ಟು ಅಷ್ಟು ಜನ ಬರ್ತಾರೆ ಸಾಯಂಕಾಲ ಉಪನ್ಯಾಸ ಕೇಳಿಕ್ಕೆ, ಅಷ್ಟು ಜನ ಬರ್ತಾರೆ. ಅದರೊಳಗೆ ಮುಕ್ಕಾಲು ಭಾಗೆಲ್ಲ ದ್ವೈತಿಗಳೇ ಇದು ದ್ವೈತಿಗಳೇ ಬಂದು ಅದ್ವೈತವನ್ನು ಕೇಳ್ತಾರೆ. ಅದು ಅವರಿಗೆ ಆಶ್ಚರ್ಯ, ಏನಾಗಿರುತ್ತೆ ನಿಮ್ಮ ಮುಂಡ ಮಕ್ಕಳು ಇದಕ್ಕೆ ಹೋಗಿ ಹೋಗಿ ಹೋಗಿ ಹಂಗೂ ಕೇಳಿರ್ತಾರೆ ಬಿಡುದಿಲ್ಲ. ಆ ಎಂಜಿಗಿನ ಮನೆ ಇದ್ರು ನೋಡ ಶುಭಕ ಎಂಜಿಗಿನ ಮನೆ ಅವ್ರ ಅಳಿಯ ಹಾ ಎಲ್ಲ ಕೇಳಿರ್ತಾರೆ. ಅಯ್ಯೋ ಸಾಮಾನ್ಯ ಅಲ್ಲ ಕೇಳ್ತಾರೆ ಅವರು, ಅದಕ್ಕೇನು ಉತ್ತರ ಕೊಟ್ಟಿರ್ತಾರೆ. ಅದ್ವಯಂ ಅಪೇಕ್ಷೆ ಮತ್ತೆ ಮತ್ತೆ ದೇವತೆಗಳೆಲ್ಲ ಇರ್ತಾರಲ್ಲ ಆ ಲೋಕದೊಳಗೆ, ಅದನ್ನು ಹೇಳ್ತಾರೆ. ದೇವಾದಯ ಅಪಿ ಅಸುರಾಹ. ಈ ಆತ್ಮಜ್ಞಾನದ ದೃಷ್ಟಿ ನೋಡಿದ್ರೆ ಅದಕ್ಕೆ ಎಲ್ರು ಹೇಳಲಿಕ್ಕೆ ಹೋಗ್ಬೇಕು. ನಿಮ್ಮ ತಿಳುವಳಿಕೋದಿದ್ದು ಸಾಕು, ನಿಮ್ಮ ತಿಳುವಳಿಕೋದಿದ್ದು ಸಾಕು. ಏನಂದ್ರೆ ಈ ಪಾರಮಾರ್ಥಿಕ ಜ್ಞಾನ ಇದೆ ಅಲ್ಲ, ಈ ಪಾರಮಾರ್ಥಿಕ ಜ್ಞಾನದ ದೃಷ್ಟಿಯಿಂದ ಈ ದೇವತೆಗಳೆಲ್ಲ ಕೂಡ ಅಜ್ಞಾನಿಗಳೇ. ಯಾವ ದೇವತೆ ಅಂತ ಇನ್ಕ್ಲೂಡಿಂಗ್ ಮಾಯಾ, ಮಾಯಾ ಅಂತ ಒರಿಜಿನಲ್ ಮಾಯಾ ಅಂತದ್ದು ಅಜ್ಞಾನದ ಪೂರ ಘನ. ಏನ್ ಹೇಳ್ಬೇಕು ನೀವು? ಆ ಮಾಯೆಯ ಮೂರು ಶಕ್ತಿಗಳು ದುರ್ಗಾ ಲಕ್ಷ್ಮೀ ಸರಸ್ವತಿ. ತದ ಅಜ್ಞಾನದ ಸರಸ್ವತಿ ನಮಸ್ತೆ ಆ ಪಾಕೆಟ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಇದೆ. ಆ ಪಾಕೆಟ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಇದೆ. ನೀವೇ ನೀವು ಕೆಟಾಗರಿ ಕಲೆ ಆ ಸ್ಲಾಟ್ನಾಗ ಇಡ್ಬೇಕು. ಅದೇ ಅದೇ ಕಲೆ, ವೇದಾಂತದ ಕಲೆ ಏನಂತಂದ್ರೆ ಯಾವ್ಯಾವ್ದನ್ನ ಯಾವ್ಯಾವ ಸ್ಲಾಟ್ನಲ್ಲಿ ಸೇರಿಸ್ಬೇಕು. ನೀ ನಿರಂಬಳ, ನೀ ಸ್ವಚ್ಛ. ಇದು ಈ ಕೆಟಾಗರಿ, ಇದು ಈ ಕೆಟಾಗರಿ, ಇದು ಅನ್ವಯ ವ್ಯತಿರಿಕ್ತ, ಇದು ಪ್ರತಿ ಈ ಪ್ರಕ್ರಿಯೆ, ಇದು ಇದು ಅಧ್ಯಾರೋಪವಾದ ಪ್ರಕ್ರಿಯೆ, ಇದು ಅವಸ್ಥಾಪದ ಪ್ರಕ್ರಿಯೆ. ಅಲ್ಲಿ ಇದು ವಿಷ್ಣುವಿನ ಸೇರಿದ್ದು, ಇದು ತೈಲ ಸೇರಿದ್ದು, ಇದು ಪ್ರಾಜ್ಞೆ ಸೇರಿದ್ದು, ಇದು ಈ ಅನುಭವ ಸೇರಿದ್ದು, ಅದು ಆ ಅನುಭವ. ಯು ಶುಡ್ ಲರ್ನ್ ದಟ್ ಹ್ಯಾವಿಂಗ್ ಗಾನ್ ಥ್ರೂ ವೇದಾಂತ, ಇಷ್ಟೊಂದು ಕಲಿತ ಮೇಲೆ, ಇಷ್ಟೊಂದು ತಿಳ್ಕೊಂಡ್ಮೇಲೆ ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನ, ಯಾವ್ಯಾವ ವ್ಯಾಖ್ಯಾನಗಳನ್ನ, ಯಾವ್ಯಾವ ಸ್ಲಾಟ್ನಲ್ಲಿ ಸೇರಿಸ್ಬೇಕು ಅಷ್ಟು ಕಲ್ತ್ಕೊಂಡ್ಬಿಡಿ ನೀವು. ಯು ಆರ್ ಆಲ್ವೇಸ್ ಫ್ರೀ. ಶುದ್ಧ ಪರಬ್ರಹ್ಮ ಸಚ್ಚಿದಾನಂದ. ನಾವು ಯಾಕೆ ಕನ್ಫ್ಯೂಸ್ ಮಾಡ್ಕೋತೀವಿ ಅಂದ್ರೆ ಅವುಗಳವುಗಳನ್ನ ಅವುಗಳವುಗಳ ಪಾಕೆಟ್ಗೆ ನಾವು ಹಾಕೋದಿಲ್ಲ. ಏನಂತ ಹೇಳಿಲ್ಲ ದಿವ್ಯದಂತ ಹೇಳಿಲ್ಲ. ಆಮೇಲೆ ಜೀವಾತ್ಮ ಪರಮಾತ್ಮ ಭೂತಾತ್ಮ ತಪ್ಪೇನಿಲ್ಲ, ಅದೊಂದು ಕೆಟಾಗರಿ ಇದೆ. ಆ ಕೆಟಾಗರಿ ಬಹುಶಃ ಆ ಕಾಗಗಳನ್ನು ಹೇಳಬಹುದು. ಅದು ಯಾವ ಕೆಟಾಗರಿ ಅಂತ ಗುರುತಿಸ್ಬೇಕು ಅಷ್ಟೇ. ಈ ಪಾರಮಾರ್ಥಿಕ ಆತ್ಮ ಇದ್ದಾನಲ್ಲ ಇವನಿಗೆ ಕೆಟಾಗರಿಯದೇ ಇಲ್ಲ, ಇವನಿಗೆ ಯಾವ ಸ್ಲಾಟೂ ಇಲ್ಲ, ಯಾವ ಪಾಕೆಟ್ಟು ಇಲ್ಲ, ಯಾವ ಕ್ಷೇತ್ರವೂ ಇಲ್ಲ. ಯಾಕೆ ಎಲ್ಲಾ ಕ್ಷೇತ್ರವನ್ನು ನೋಡಿ ನೀರು ಕುಡಿದು. ಇದು ವೇದಾಂತ ಇದು ಹೇಗಿದೆ ಅಂತಂದ್ರೆ ಕ್ಷುರಸ್ಯ ಧಾರ ಡಬಲ್ ಎಜ್ಜಡ್ ಬ್ಲೇಡ್ ಇದ್ದ ಬ್ಲೇಡ್ ನೋಡಿದ್ರು ಇದು ಡಬಲ್ ಎಜ್ಜಡ್. ಈಗಿನ ಕಾಲದ ಬ್ಲೇಡ್ ಬ್ಲೇಡ್ ಏನಾವೆಲ್ಲ ನಮ್ಮ ಕಾಲದ ಬ್ಲೇಡ್ ಇರಬೇಕು. ಮುಖದ ಚಿತ್ರ ಬದಲಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯ ಒಂದು ಸೇವಿಂಗ್ ಮುಗಿದ ಮೇಲೆ ಒಂದ್ ಎರಡು ಗಾಯ ಮಾಡಿಕೊಳ್ಳೋದು ಹೊರಗೆ ಬರಂಗಿಲ್ಲ. ಅವು ಏನು ಬ್ಲೇಡ್ ಅವು 7:00 7 ಅಂದ್ರೆ 6 ಗಂಟೆಗೆ ಹೇಳ್ತಾರೆ. ಎಷ್ಟು ಹೇಳಿದ್ರು ನೀವು ಈಗ ಏನು 7:00 ಬ್ಲೇಡ್ ಮುಟ್ಟಿಸಿದನ 35 ವರ್ಷ ಆದ ನೋಡಿ ಸನ್ಯಾಸ ಹೊಡೆದ ತ್ರೀ 32 years ಬೇಗ ಮುಗಿಸಿದ್ರು. ಅವರಿಗೆ ಏನೇ ಮನಿ ಕಟ್ಟೆವೋ ಯಾವ ಗೊತ್ತಿದ್ದೇವೋ ಗೊತ್ತಿಲ್ಲ. ಐ ಎಂಜಾಯ್ ಟಾಕಿಂಗ್ ಇನ್ ಫ್ರೀಡಮ್, ಐ ಆಲ್ವೇಸ್ ಎಂಜಾಯ್. ಮತ್ತೆ ಈ ಬ್ರಹ್ಮಚಾರಿ ಕೋರ್ಸ್ ಶುರು ಆದ್ಮೇಲೆ ಫ್ರೀಡಮ್ ಸಾಕಷ್ಟು ಸಿಕ್ಕಂತ. ಯಾಕೆಂತಂದ್ರೆ ನಾ ಆನಂದಿಸ್ತಾ ಇದ್ದಾರೆ, ನೀವು ಯಾರು ಅಬ್ಜೆಕ್ಟ್ ಮಾಡೋದು ನೀವ್ಯಾರು ಆಡ್ ಬರುದಿಲ್ಲ. ಏ ಸ್ವಾಮೀಜಿ ಕುಮಾರ್ ಫ್ರೀ ಇದ್ದಾರೆ, ನಾನು ಗುರ್ರ ಹಿಂಗೆ ಸುಲ್ತಾನ ಕೂತ್ಬಿಟ್ಟೆ ಅಂತ ಸಾರಿ ಪ್ರಾಬ್ಲಮ್. ಏ ಅಪ್ಪ ನನ್ನ ಕಡೆಯಿಂದ ಆಗೋದಿಲ್ಲಪ್ಪ, ನಾನು ಗುರು ಗುರು ಅಲ್ಲ. ದೇವಾದಯ ಅಪಿ ಅಸುರಾಹ ತೇಷಾಂ ಅಪೇಕ್ಷ್ಯ ಏನಾಗ್ತದೆ, ಸ್ವಭೂತ ಲೋಕ ಅಸೂರ್ಯ ನಾಮ. ಅಂದ್ರೆ ಅಸುರ ಅಸುರ ಇವರು ಕೂಡ ದೇವತೆಗಳು ಕೂಡ ರಾಕ್ಷಸರೇ ಎಂದು ಪರಿಗಣಿಸಲ್ಪಡುತ್ತದೆ ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಯಿಂದ ಈ ದೇವತೆಗಳು ಕೂಡ ರಾಕ್ಷಸರು ಎಂದೇ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಈ ಲೋಕಗಳಿಗೆ ಏನಂತ ಕರೀತಾರೆ, ಅಸುರ ಲೋಕ. ಮತ್ತೆ ನಾಮ ಅಂತ ಶಬ್ದ ಬಂದದಲ್ಲ, ನಾಮ ಶಬ್ದ ಅನರ್ಥಕ ನಿವಾಸ, ಅದು ಆಟಕೊಂಡ ಲೆಕ್ಕಕ್ಕೆಲ್ಲ, ಅದು ಇದ್ರೂ ಅಷ್ಟೇ ಇಲ್ಲದಿದ್ರು ಅಷ್ಟೇ. ಇದ್ದ ತಪ್ಪೇನಲ್ಲ, ಅದರ ಅವಶ್ಯಕತೆ ಅಲ್ಲಿಲ್ಲ. ತೇ ಲೋಕ ಕರ್ಮ ಫಲಾನಿ ಲೋಕ್ಯಂತೆ ದೃಶ್ಯಂತೆ ಭುಜ್ಯಂತ ಇತಿ ಜನ್ಮಾನಿ. ಆ ಲೋಕಗಳು, ಅವಕ್ಕೆ ಲೋಕ ಅಂತ ಯಾಕೆ ಕರೀತಾರೆ, ಅದೊಂದು ಡೆಫಿನೇಷನ್. ಅದನ್ನು ಲೋಕ ಕಿಂ ಲೋಕ ಲೋಕ್ಯಂತೆ ಇತಿ ಲೋಕ ಲೋಕ್ಯಂತೆ ಇತಿ ಲೋಕ. ಆ ಲೋಕಗಳು ಕೂಡ ಜೀವಾತ್ಮನ ಕರ್ಮ ಫಲಕ್ಕೆ ತಕ್ಕಂತೆ ಆ ಲೋಕಗಳು ಕೂಡ ಅನುಭವ ಕ್ಷೇತ್ರಗಳು. ಅರ್ಥ ಮಾಡ್ಕೊ, ಈ ಲೋಕವು ಹೇಗೆ ಈ ಕರ್ಮ ಫಲಕ್ಕೆ ತಕ್ಕಂತೆ ಅನುಭವ ಕ್ಷೇತ್ರವೋ, ಹಾಗೆ ಇತರ ಲೋಕಗಳು ಕೂಡ ಅವರವರು ಮಾಡಿದ ಕರ್ಮದ ಫಲಕ್ಕೆ ತಕ್ಕಂತೆ ಅವು ಅನುಭವದ ಕ್ಷೇತ್ರವಾಗಿದ್ದವೆಂದಾಗಿ ಅವುಗಳಿಗೆ ಲೋಕ ಅಂತ ಕರೀತಾರೆ. ಇದು ಲೋಕ, ಅದು ಹಾಗೆ ಅದು ಕೂಡ ಲೋಕ. ಲೋಕ್ಯಂತೆ ಲೋಕ್ಯಂತೆ ಇತಿ ಲೋಕಾಹ, ಹೌದಾ, ಲೋಕ್ಯಂತೆ ಇತಿ ಲೋಕಾಹ. ಯಾಕೆ ಲೋಕ್ಯಂತೆ, ಕರ್ಮ ಫಲಾನಿ ಅವರವರು ಮಾಡಿದ ಕರ್ಮಗಳ ಫಲಗಳಿಗೆ ತಕ್ಕಂತೆ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನು ಅನುಭವಿಸುವಂತಹ ಕ್ಷೇತ್ರಗಳು. ಆದ್ದರಿಂದ ಆ ಕ್ಷೇತ್ರಗಳನ್ನು ಏನಂತ ಕರೀತೇವೆ ನಾವು, ಲೋಕಗಳು ಅಂತ ಕರಿತೀವಿ. ಅಲ್ಲಿ ಲೋಕ್ಯಂತೆ ಅಂದರೆ ಅನುಭವ ಕ್ಷೇತ್ರಗಳು, ಆ ಕ್ಷೇತ್ರಗಳು ಅನುಭವಕ್ಕೆ ಲಭ್ಯವಿದೆ ಅಂತ ಲಭ್ಯವಿವೆ ಅಂತ ಆಯ್ತು. ಅದಕ್ಕೆ ಶಬ್ದ ದೃಶ್ಯಂತೆ, ಬರೀ ಅನುಭವಕ್ಕೆ ಲಭ್ಯ ಇದ್ರೆ ಏನಾಯ್ತು, ನಾ ಅನುಭವಿಸ್ಬೇಕಲ್ಲ. ಬೆಂಕಿ ಲಭ್ಯದ ಪರಹ ಇದಕ್ಕಂತ ಬೆಂಕಿ ಅಂತಂದ್ರೆ ನನಗಿನ್ನು ಬೆಂಕಿ ಅನುಭವ ಆಗದೆ ಹೋದರೆ ಬೆಂಕಿ ಅದು ಅನನುಭವದ ವಸ್ತು ಆಗ್ತದೆ. ಕಣ್ಣಿಗೇನೋ ಕಾಣಿಸ್ತದೆ, ಕಣ್ಣಿಂದ ಕಟ್ಟಷ್ಟು ಅದನ್ನ ಬೆಂಕಿ ಅಂತ ಒಪ್ಕೊಳಕ್ ಆಗೋದಿಲ್ಲ. ಮತ್ತೇನು ಕೈ ಸುಟ್ಕೋಬೇಕು ಆವಾಗ, ಓಹೋ ಜೋರಪ್ಪ ಬೆಂಕಿ. ಅದಕ್ಕೆ ಹೇಳ್ತಾರೆ ಏನು, ದೃಶ್ಯಂತೆ ಭುಜ್ಯಂತ ದೃಶ್ಯಂತೆ, ಅನುಭವಿಸಬೇಕು ಇತಿ. ಅವಾಗ ಏನ ಅನುಭವಿಸಬೇಕು, ಜನ್ಮಾನಿ ಈ ದೇಹವು ಪತನವಾದ ನಂತರ ಆ ಲೋಕಗಳಲ್ಲಿ ಒಂದು ಜನ್ಮವೇ. ಈಗ ಹಿಂಗ ಅನ್ಕೋಬಾರ್ದು, ಇಲ್ಲಿ ಮಾತ್ರ ಜನ್ಮ ಆದ್ಮೇಲೆ ಜನ್ಮ ಆದ್ಮೇಲೆ ಜನ್ಮ ಇಲ್ಲಿ ಅಂತಾರೆ ಅಲ್ಲಿ ಜನ್ಮಗಳಾಗೋದಿಲ್ಲ. ಇಲ್ಲ ಇಲ್ಲ, ನೀ ಇಲ್ಲಿಂದ ಯಾವ ಲೋಕಕ್ಕೆ ಹೋದ್ರು ಕೂಡ ಆ ಲೋಕದಲ್ಲಿ ಆ ಲೋಕದ ಭೋಗಗಳಿಗೆ ತಕ್ಕಂತೆ ಆ ಲೋಕದ ಉಪಾಧಿಗಳು ನಿಮಗೆ ಪ್ರಾಪ್ತವಾಗ್ತವೆ. ಅದು ಕೂಡ ಜನ್ಮವೇ. ನಿನಗೆ ಎರಡು ಕಾಲು ಎರಡು ಕೈ ಇಲ್ಲಿ ಯಾಕೆ ಲಭ್ಯ ಆಗಿದೆ ಅಂತಂದ್ರೆ ಅದು ಇಲ್ಲಿಯ ಉಪಾಧಿ ಸ್ವಾಮಿ. ಮತ್ತೆ ಅಲ್ಲಿಯ ಉಪಾಧಿ ಹೆಂಗಿದೆ? ನಾನು ಹೋಗಿ ಬಂದ ಮೇಲೆ ನೆನಪಿದ್ರೆ ಹೇಳ್ತೇನೆ. ಆ ಲೋಕಗಳ ಆ ರೆಲಮ್ ಆಫ್ ರಿಯಾಲಿಟಿ ಅಂತ ಕರೀತಾರೆ ಇಂಗ್ಲಿಷ್ ಒಳಗ. ಆ ಸಮಯದ ಅಲ್ಲಿಯ ಆ ಸತ್ಯತ ಆ ಉಪಾಧಿಗೆ ಸೇರಿತ್ತು. ಇಲ್ಲಿಯ ಇಲ್ಲಿಯ ಈ ಸಮಯದ ಈ ಉಪಾಧಿ ಅದು ಇಲ್ಲಿಗೆ ಸೇರಿತ್ತು. ಉದಾಹರಣೆಗೆ ಕನಸಿನಲ್ಲಿ ಪಕ್ಷಿಗಳನ್ನ ನೋಡಿ, ಹಾರುವ ಪಕ್ಷಿಗಳನ್ನ ನೋಡಿ, ನೀನು ಎರಡು ರೆಕ್ಕೆಗಳನ್ನ ಹಚ್ಚಿಕೊಂಡು ಅಮೆರಿಕಕ್ಕೆ ಹಾರಿ ಹೋಗಿದ್ದೆಯಾದರೆ ಆ ರೆಕ್ಕೆ ಹಚ್ಚಿಕೊಂಡ ಪಕ್ಷಿ ಅದು ಉಪಾಧಿ ಹೌದಲ್ಲೋ? ಅದು ನೀನೇ ಆಗಿದ್ದೀಯೋ ಇಲ್ಲೋ? ಆದ್ರೆ ಆ ಉಪಾಧಿ ಎಲ್ಲಿ ಕೆಲಸಕ್ಕೆ ಬರ್ತದೆ? ಆ ಉಪಾಧಿ ಈ ಲೋಕದಲ್ಲಿ ಕೆಲಸಕ್ಕೆ ಬರುತ್ತದೆ. ಈ ಉಪಾಧಿ ಅಲ್ಲಿ ಕೆಲಸಕ್ಕೆ ಬಂದಿಲ್ಲ ಅಂತ. ಹಾಗಾದ್ರೆ ಏನಾಯ್ತು? ಹೇಗೆ ಕನಸಿನ ಲೋಕದ ಉಪಾಧಿ ಕನಸಿನ ಲೋಕಕ್ಕೆ ಮಾತ್ರ ಮೀಸಲಾಗಿದೆಯೋ, ಎಚ್ಚರದ ಈ ಉಪಾಧಿ ಎಚ್ಚರದ ಈ ಲೋಕದಲ್ಲಿ ಮಾತ್ರ ಮೀಸಲಾಗಿದೆಯೋ, ಹಾಗೆ ಆ ಲೋಕಗಳಲ್ಲಿ ಬೇರೆ ಬೇರೆ ಉಪಾಧಿಗಳು ಆವಾಗ ಆವಾಗ ನಮಗೆ ಪ್ರಾಪ್ತವಾದಾಗ ಅದು ಕೂಡ ಜನ್ಮವೆಂದೇ ಪರಿಗಣಿಸಲಾಗುತ್ತದೆ. ಅದಕ್ಕೆ ಆ ಶಬ್ದ ಜನ್ಮಾನಿ. ಅನೇಕ ಲೋಕಗಳಲ್ಲಿ ಹೋಗಿ ಅನೇಕ ಅನೇಕ ಲೋಕಗಳ ಉಪಾಧಿಗಳನ್ನ ನಾವು ಹೊಂದಿದ್ದೆ ಆದ್ರೆ ಅದು ಕೂಡ ಅಲ್ಲಿ ಹೊಂದಿದ ಜನ್ಮ ಎಂದೇ ಪರಿಗಣಿಸಲಾಗುತ್ತದೆ. ಆದ್ರೆ ಆ ಉಪಾಧಿಯ ಮೂಲಭೂತವಾದ ಒಂದು ಕ್ಯಾರೆಕ್ಟರ್ ಏನು, ಗುಣ ಏನು ಅಂತಂದ್ರೆ ಅಂಧೀನ ಅದರ್ಶನಾತ್ಮಕೀನ ಅಜ್ಞಾನೀನ ತಮಸಾವೃತ ಆಚ್ಛಾದಿತ. ಅಲ್ಲಿ ಕ್ಲಾಸಿಕ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ಕತ್ತಲೆ ನಂಬರ್ ಒನ್, ಅಂಧೀನ ಎಷ್ಟು ಕತ್ತಲೆ, ಅದರ್ಶನ ಏನೂ ಕಾಣೋದಿಲ್ಲ, ನಿನ್ನ ಕೈನ ನಿನಗೆ ಕಾಣೋದಿಲ್ಲ. ಅದು ಕೈ ಇದ್ರೆ ಅಲ್ಲಿ ನಂಗೆ ಗೊತ್ತಿಲ್ಲ ಕೈ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿಂದ ಹೋಗಿರ್ತೇವಲ್ಲ, ಹಿಂಗಾಗಿ ನಮ್ಗೆ ಈ ಸಂಸ್ಕಾರ ಇರ್ತದೆ, ಕೈ ಕಾಲು ಸಂಸ್ಕಾರ ಇರ್ತದೆ. ಅದು ಅಲ್ಲೂ ಕೂಡ ಕೈ ಇದೆ ಕಾಲಿದೆ ಅಂತ ಅನ್ಕೊಂಡ್ಬಿಡ, ಆದರೆ ನಿನಗೆ ಕಾಣದೇ ಇಲ್ಲ. ಅಂಧೀನ ತಮಸಾವೃತ ಹೌದಾ, ಅದರ್ಶನಾತ್ಮಕೇನ ಅಜ್ಞಾನೇನ ತಮಸಾವೃತ. ಅಜ್ಞಾನ ಎನ್ನುವ ತಮಸ್ಸಿನಿಂದ ಆವೃತವಾಗಿರುವಂತದ್ದು ಆಚ್ಛಾದಿತ. ಇದು ಅಲ್ಲಿ ಕ್ಯಾರೆಕ್ಟರ್ ನೋಡ್ರಿ. ಯಾವುದೇ ಉಪಾಧಿ ಸಿಗಲಿ, ಯಾವುದೇ ಲೋಕದಲ್ಲಿ ಎಂಥದೇ ಲೋಕದಲ್ಲಿ ಯಾವುದೇ ಉಪಾಧಿ ಸಿಗಲಿ, ಆ ಉಪಾಧಿಯ ಕ್ಯಾರೆಕ್ಟರ್ ಏನು ಅಂತಂದ್ರೆ ಅಂಧೀನ ತಮಸ್ಸಾವೃತ, ಕತ್ತಲೆಯಿಂದ ಕೂಡಿತು. ತಾನ್ ಸ್ಥಾವರಾನ್ ತಾನ್ ಪ್ರೀತ್ಯ ತ್ಯಕ್ತ್ವೇಮಂ ತ್ಯಕ್ತ್ವಾ ಇಮಂ ದೇಹಂ ಅಭಿಗಚ್ಛಂತಿ ಯಥಾ ಕರ್ಮ ಯಥಾಶ್ರುತಂ. ತಾನ್ ಸ್ಥಾವರಾಂತಾನ್ ಪ್ರೀತ್ಯ, ಇಲ್ಲಿ ಸ್ಥಾವರವಾದ ಈ ಉಪಾಧಿಯನ್ನ ಬಿಟ್ಟುಕೊಟ್ಟು ಪ್ರೇತ್ಯ ಅಲ್ಲಿ ಹೋಗ್ತಾನೆ, ಇಲ್ಲಿ ಬಿಟ್ಟುಕೊಡ್ತಾನೆ. ತೆಕ್ತ್ವಾ ತಾನ್ ಸ್ಥಾವರಾಂತಾನ್ ತೆಕ್ತ್ವಾ ಪ್ರೇತ್ಯ ಅಲ್ಲಿ ಹೋಗ್ತಾನೆ. ಯಾರು ಯಾರು? ಈ ದೇಹವೇ ನಾನೆಂದು ಪರಿಗಣಿಸಿದವನು ಅಲ್ಲಿ ಹೋಗಿ ಆ ದೇಹವೇ ತಾನೆಂದು ಪರಿಗಣಿಸುತ್ತಾನೆ. ದೇಹ ಅಭಿಗಚ್ಚಂತಿ, ಯಥಾ ಕರ್ಮ ಯಥಾಶ್ರುತಂ, ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಶಾಸ್ತ್ರವು ಅವರವರ ಫಲಗಳನ್ನು ಹೇಳಿದೆ. ಯಥಾಶ್ರುತಂ, ಶಾಸ್ತ್ರವು ನಮಗೆ ಹೇಳಿದೆ ಇಂತಿಂತ ಕರ್ಮಗಳನ್ನು ಮಾಡಿದ್ರೆ ಇಂತಿಂತ ಫಲಗಳು ಅಂತ ಹೇಳಿದೆ. ಯಥಾಶ್ರುತಂ, ಎಂತ ಕರ್ಮಗಳು? ಯಥಾ ಕರ್ಮ, ಯಾವ ಕರ್ಮ ನೀವು ಮಾಡಿದೆಯೋ ಅದಕ್ಕೆ ಫಲ ಏನಿದೆಯೋ ಅದನ್ನು ಶಾಸ್ತ್ರ ಏನು ಹೇಳಿದೆಯೋ ಆ ಫಲವನ್ನು ನೀನು ಅಲ್ಲಿ ಹೊಂದುತ್ತೀಯಾ. ಹೇಗೆ ಹೊಂದುತ್ತೀಯಾ ಅಂತ ಹೇಳಬೇಕಾದ್ರೆ ಒಂದು ಸ್ವಲ್ಪ ನಿನಗೆ ಕ್ಲೂ ಕೊಡ್ತೀವಿ. ನಿನಗೆ ಏನೂ ಕಾಣಂಗಿಲ್ಲ, ನಿನಗೆ ಯಾವ ಬೆಳಕು ಅಲ್ಲಿ ಇರೋದಿಲ್ಲ, ಅದು ಪೂರ ಕತ್ತಲೆಯ ಲೋಕ. ಆತ್ಮಾನಂ ಜ್ಞಂತಿ ಇತಿ ಆತ್ಮಹನಃ. ಏನು ಹೋಗಿ ಬಾ ದಾಸವಾದ ಮಾಡ್ಬಿಟ್ರಿ. ಹಾಗೆ ನಾ ಹೋಗಿ ಬರಲ, ಹೋಗಿ ಬಾಪ್ಪ, ಆದರೆ ನನಗೆ ಭಾರಿ ಡೌಟ್ ಅದೇ ಯಾವ ತನಕ ಹೋಗ್ಬಿಡ್ತೀಯೋ ಇಲ್ಲೋ ಅಂತ. ಯಾಕೆ ಅಂದ, ಈಗಾಗಲೇ ನಿನ್ನನ್ನು ನೀನು ನಾಶ ಮಾಡ್ಕೊಂಡ್ಬಿಟ್ಟಿದ್ದೀಯ. ಘ್ನಂತಿ, ಏನು ಘ್ನಂತಿ? ಆತ್ಮನಃ, ಆತ್ಮಹನಃ. ಆತ್ಮಾನಂ ಘ್ನಂತಿ ಅಂದ್ರೇನು? ಆತ್ಮಹನಃ. ಆತ್ಮಾನಂ ಘ್ನಂತಿ, ಆತ್ಮನನ್ನ ಘಾಸಿಸಿಕೊಂಡಿದ್ದೀಯ, ಆತ್ಮನನ್ನು ನಶಿಸಿಕೊಂಡಿದ್ದೀಯ. ಅರ್ಥ ಮಾಡ್ಕೊಳ್ರಿ, ಎಂತಹ ಸುಂದರವಾದ, ಎಂತಹ ಶ್ರೇಷ್ಠವಾದ ಅಪ್ಕಮಿಂಗ್ ಒಂದು ಚೈಲ್ಡ್ ಇರ್ತದೆ ಅಂತ ತಿಳ್ಕೊಳ್ರಿ. ಈಗದು ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದೆ. ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅದು ಯಶಸ್ಸನ್ನ ಹೊಂದುವುದಾಗಿದೆ. ಆದರೆ ಎರಡು ದಿನ ಮುಂಚಿನಿಂದಲೇ ಒಂದು ವೇಳೆ ಶಾಲೆಯೆಲ್ಲ ಮಕ್ಕಳು ಮತ್ತು ಅಲ್ಲಿರುವಂತಹ ಅಧ್ಯಾಪಕರು ಅವರೆಲ್ಲರೂ ಆ ಮಗುವಿಗೆ ನೀನು ಮತ್ತೆ ನಿನ್ಗೇನಂತ ಬಂದಿರ್ತಾರೆ ಗೊತ್ತಾ, ನೀನು ಯಾರು ಬೇರೆ, ನೀನು ಯಾರು ಮಾಡೋದು, ಯಾರು ಕೇರ್ ಮಾಡ್ತಾರೆ ನಿನ್ಗೆ ಅಂತ ಹಗಲು ರಾತ್ರಿ ಎರಡು ದಿವಸ ನೀವು ಕುಟ್ಟಿಬಿಟ್ರೆ ಏನಾಗ್ತದ ಮಗು? ತನ್ನ ಆತ್ಮಸ್ಥೈರ್ಯವನ್ನ ಕಳ್ಕೊಂಡ್ಬಿಡ್ತದೆ, ಅದರಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ. ಹಾಗೆ ನೀನು ಇಲ್ಲೇ ನಿನ್ನ ಆತ್ಮ ಕಳ್ಕೊಂಡ್ಬಿಟ್ಟೀಯ, ಆದ್ರೂ ಅಲ್ಲಿಗೆ ಹೋಗ್ತೀನಿ ಅಂತ ಹೊಂಟೀಯ, ಹೋಗ್ಬಾ ಹೋಗ್ಬಾ, ನಾವೇನ್ ಬೇಡ ಅನ್ನಿಲ್ಲ. ಅದರಲ್ಲಿ ಏನು ಕತ್ತಲೆ, ಯಾಕೆ ನೀನು ಕತ್ತಲೆಯನ್ನು ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀಯ. ಯುವರ್ ಬಾರ್ನ್ ಇಗ್ನರಂಟ್, ಕಂಟಿನ್ಯೂ ಟು ಬಿ ಇಗ್ನರಂಟ್ ಅಂಡ್ ರೀಚ್ ಟು ದಿ ಸ್ಟೇಜ್ ಆಫ್ ಇಗ್ನರೆನ್ಸ್. ಹುಟ್ಟುವಾಗ ಅಜ್ಞಾನಿ, ಜೀವಿಸಿರುವಾಗ ಅಜ್ಞಾನಿ, ಹೋಗಿ ಮುಟ್ಟುವ ಡೆಸ್ಟಿನಿ ಕೂಡ ಏನು? ಅಜ್ಞಾನ. ಹೋಗುತ್ತೆ ಕೇತೇ ಜನಾ, ಅವ್ರು ಯಾರಪ್ಪ ಹೋಗಿ ಮಾತು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರಲ್ಲ, ಕೇತೇ ಜನಾಹ, ಅವ್ರು ಯಾರು, ಎಂತ ಜನರವ್ರು, ಯಾರವರು ಜನರು? ಏ ಅವಿದ್ವಾಂಸ, ಯಾರವರು? ಅವಿದ್ವಾಂಸ, ಜ್ಞಾನ ಇಲ್ಲದೆ ಇದ್ದವರು, ಅಜ್ಞಾನಿಗಳು. ಏನಂದ್ರೆ ವಿವೇಕರಹಿತರು, ವಿವೇಚನಾರಹಿತರು, ನಾನ್ ಥಿಂಕಿಂಗ್ ಪೀಪಲ್. ಇನ್ನೂ ಸ್ಪಷ್ಟ ಬೇಕಾ? ಭಾರತೀಯರು. ಒಂದ ಮಾತ್ರ ಭಾರತೀಯರು. ನಮ್ಮನ್ನ ಯಾಕೆ ತಿರುಗಿಸ್ ನೋಡ್ತೀರಿ? ನಮ್ಮನ್ನ ನೋಡ್ಬೇಕು, ಜನರು ನೋಡ್ ಥಿಂಕಿಂಗ್ ಎಷ್ಟಿದ್ದಾರೆ, ನಾನ್ ಥಿಂಕಿಂಗ್ ಎಷ್ಟು. ರೈತಾಪಿ ದೃಷ್ಟಿಯಿಂದ ನೋಡ್ರಿ, ಅದು ಇಂಡಸ್ಟ್ರಿಯಲ್ ದೃಷ್ಟಿಯಿಂದ ನೋಡ್ರಿ, ರಾಜಕೀಯ ದೃಷ್ಟಿಯಿಂದ ನೋಡ್ರಿ, ರಾಷ್ಟ್ರೀಯವಾಗಿ ನೋಡ್ರಿ, ಸಾಮಾಜಿಕವಾಗಿ ನೋಡ್ರಿ, ಆಧ್ಯಾತ್ಮಿಕವಾಗಿ ನೋಡ್ರಿ, ಧಾರ್ಮಿಕವಾಗಿ ನೋಡ್ರಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾನ್ ಥಿಂಕಿಂಗ್, ನಾನ್ ಥಿಂಕಿಂಗ್, ನಾನ್ ಥಿಂಕಿಂಗ್. 64 ವರ್ಷದಿಂದ ನಾನ್ ಥಿಂಕಿಂಗ್ ಲೀಡರ್, ನಾನ್ ಥಿಂಕಿಂಗ್ ಪ್ರೆಸಿಡೆಂಟ್, ನಾನ್ ಥಿಂಕಿಂಗ್ ಪ್ರೈಮ್ ಮಿನಿಸ್ಟರ್, ನಾನ್ ಥಿಂಕಿಂಗ್ ಮಿನಿಸ್ಟರ್, ನಾನ್ ಥಿಂಕಿಂಗ್ ಪಾರ್ಲಿಮೆಂಟ್, ನಾನ್ ಥಿಂಕಿಂಗ್ ಜನಪ್ರತಿನಿಧಿಗಳು, ನಾನ್ ಥಿಂಕಿಂಗ್ ಜನ. ಡಿಸ್ಕ್ರಿಪ್ಷನ್ ನ ಇಲ್ರಿ, ಇದಕ್ಕೆ ಬೆಳಕು ಅಂತಾರೆ, ಇದಕ್ಕೆ ಕತ್ತಲೆ ಅಂತಾರೆ ಅಂತ ಬಚ್ಚಾ ಬೀಜ ಅಂತಾರೆ. ನಮಗೆ ದೊಡ್ಡವರಾದಾಗ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಬೆಳಕು ಕತ್ತಲೆ ವ್ಯತ್ಯಾಸ ಅನ್ನೋದು ಗೊತ್ತಿಲ್ಲ. ಇದನ್ನೇ ನಾನ್ ಥಿಂಕಿಂಗ್ ಅಂತ ಹೇಳಿ ಅದನ್ನ ಅವರಿಗೆ ಶಬ್ದ ಹಾಕಿದ್ದಾರೆ. ಏನು ಅವಿದ್ವಾಂಸ, ಹೇ ಅವಿದ್ವಾಂಸ, ಯಾರು ಅವಿದ್ವಾಂಸರಾಗಿದ್ದಾರೋ ಹೇ ಜನ, ಆ ಜನ ಕಥಂ ಸ ಆತ್ಮಾನಂ ನಿತ್ಯಂ ಹಿಂಸಂತಿ. ಮಳೆ ಶಬ್ದ ಕಥಂತ ಆತ್ಮಾನಂ ನಿತ್ಯಂ ಹಿಂಸಂತಿ. ಇವರು ತಮ್ಮನ್ನು ತಾವು ನಿತ್ಯವೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದ್ರಲ್ಲ, ಅದು ಹಾಗೆ ಕಥಂ ನಿತ್ಯಂ, ಪ್ರತಿನಿತ್ಯವೂ ತಮ್ಮ ಆತ್ಮವನ್ನು ತಾವೇ ಹತ್ಯಾ ಮಾಡಿಕೊಳ್ತಾ ಇದ್ದಾರೆ. ನಿತ್ಯಂ ಕಥಂ ಹಿಂಸಂತಿ, ತಮಗೆ ತಾವೇ ಹಿಂಸೆ ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ. ಹೇಗೆ ಮಾಡ್ಕೊಳ್ತಾರೆ? ಅವಿದ್ಯಾ ದೋಷೀನ, ಅವಿದ್ಯಾದೋಷೀನ ವಿದ್ಯಮಾನಸ್ಯ ವಿದ್ಯಮಾನಸ್ಯ ಆತ್ಮನಃ ತಿರಸ್ಕರಣಾತ್. ಯಾವ ಆತ್ಮನು ಅವರವರ ಸಹಜತೆಯ ಆಗಿದೆಯೋ ಅದನ್ನು ತಿರಸ್ಕಾರ ಮಾಡಿದವರು, ಯಾವ ಆತ್ಮನು ಅವರವರ ಸಹಜತೆಯೇ ಆಗಿದೆಯೋ ಆ ಸಹಜವಾದ ಆತ್ಮನನ್ನ ತಿರಸ್ಕಾರ ಮಾಡಿ ವಿದ್ಯಮಾನಸ್ಯ ಆತ್ಮನ ತಿರಸ್ಕರಣಾದರು. ವಿದ್ಯಮಾನಸ್ಯ ಅಂದ್ರೆ ಅವೈಲೇಬಲ್ ಆತ್ಮ, ಲಭ್ಯವಿದ್ದ ಆತ್ಮ, ಸ್ವತಃ ಲಭ್ಯವಿದ್ದ ಆತ್ಮ, ಅದನ್ನ ತಿರಸ್ಕಾರ ಮಾಡಿದರು. ಹೌದಾ? ಇದರಿಂದಾಗಿ ಅವರಿಗೆ ಅಂಟಿಕೊಂಡಿದೆ. ಏನ್ ಅಂಟಿಕೊಂಡಿದೆ? ಅವಿದ್ಯಾ ದೋಷ. ಅವಿದ್ಯಾ ದೋಷವು ಅವರಿಗೆ ಅಂಟಿಕೊಂಡಿದ್ದರಿಂದಾಗಿ ಆತ್ಮನು ಅಲ್ಲಿಯೇ ಲಭ್ಯವಿದ್ದರೂ ಕೂಡ ಆ ಆತ್ಮನನ್ನು ತಿರಸ್ಕಾರ ಮಾಡಿರುತ್ತಾರೆ. ಮೂಮೆಂಟ್ ಯು ಸೇ ಭಗವಾನ್ ಇಸ್ ಇನ್ ವೈಕುಂಠ, ನನಗೆ ಹೇಳಿದ್ದರೆ ಇಲ್ಲಿ ಇಲ್ಲಿ ನಿನಗೆ ಕಾಣದ ದೇವರನ್ನು ಎಲ್ಲಿ ಕಾಣ, ಇಲ್ಲಿ ಕಾಣು, ಜನರ ಸಂತೋಷದಲ್ಲಿ ಕಾಣು, ಮಗುವಿನ ನಗುವಿನಲ್ಲಿ ಕಾಣು, ಅರಳುವ ಭೂಮಿಯಲ್ಲಿ ಕಾಣು, ಗುಡುಗು ಸಿಡಿದು ಮಿಂಚುಗಳಲ್ಲಿ ಕಾಣು, ಹೋದ್ದಲದು ಹರಿಯುತ್ತಿರುವಂತಹ ನದಿಗಳ ಸಾಕರ್ಯದಲ್ಲಿ ಕಾಣು, ಸಮುದ್ರದ ಕೆರೆಗಳಲ್ಲಿ ಕಾಣು, ಇಲ್ಲಿ ಕಾಣದ ದೇವರನ್ನು ಎಲ್ಲಿ ಮುಂದೆ ಭಾವಿಸಿ, ಹಾಗೇನಾದರೂ ನೀನು ಅಲ್ಲಿ ಇಲ್ಲಿ ಎಂದು ನೀನು ಭಾವಿಸಿದ್ದಾದರೆ ಆ ಕ್ಷಣದಲ್ಲಿಯೇ ಆತ್ಮನನ್ನ ತಿರಸ್ಕರಿಸುತ್ತಿಲ್ಲ, ಕಾಣು, ಮೊದಲು ಆತ್ಮನನ್ನ ಗುರುತಿಸಿ ಆ ಆತ್ಮನನ್ನ ದೇವಸ್ಥಾನದಲ್ಲಿ ಕಾಣು, ಭಾವಿಸ್ತಾನೆ ಆ ಆತ್ಮನನ್ನ ಮನೆಯಲ್ಲಿಯೂ ಕಾಣು, ಏನು ಬೇಡ ನನಗೆ, ಸುಮ್ಮ ಸುಮ್ಮನೆ ಅಲ್ಲಿರ್ತಾನೆ, ಅಲ್ಲಿ ಹೋಗ್ಬೇಕು, ಇಲ್ಲಿರ್ತಾನೆ, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಕಾಣ್ತೀವಿ ಮಾಡೋದು ತಿರಸ್ಕಾರ. ಆತ್ಮನನ್ನ ನಾವು ತಿರಸ್ಕರಿಸ್ತಾ ಇದ್ದೀವಿ. ವಿದ್ಯಮಾನಸ್ಯ ಆತ್ಮನ ತಿರಸ್ಕರಣಾದ, ವಿದ್ಯಮಾನಸ್ಯ ಆತ್ಮನಃ ಯತ್ ಕಾರ್ಯಂ ಫಲಂ ಅಜರಾಮರತ್ವಾದಿ ಸಂವೇದನ ಲಕ್ಷಣಂ ತದ್ವತ್ ತಸ್ಯೈವ ತಿರೋಭೂತಂ ಭವತಿ ಇತಿ. ಪ್ರಾಕೃತ ವಿದ್ವಾಂಸ ಜನಾಃ ಆತ್ಮನಃ ಉಚ್ಯತೆ, ಆತ್ಮನ ಆತ್ಮಹನಃ ಉಚ್ಯಂತೆ. ಓಂ ಪೂರ್ಣಮದಃ.